ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ರಂಗೇನಹಳ್ಳಿಯ ಪ್ರಗತಿಪರ ಕೃಷಿಕ ಕೆ ಕೃಷ್ಣಪ್ಪ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ, ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಕೇಳುವಿರಿ. ऋणी या अऋणी अब हर किसान लाभ उठाए. एक मौसम कदर है सब किसान बीमा कराए. प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ. ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಇಂದೇ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ತೇಜು ಕಂಪ್ಯೂಟರ್, ನಮ್ಮಲ್ಲಿ ಎಲ್ಲ ಪ್ರತಿಷ್ಠಿತ ಕಂಪನಿಗಳ ಕಂಪ್ಯೂಟರ್, ಲ್ಯಾಪ್ಟಾಪ್, ಪ್ರಿಂಟರ್ಗಳು ಹಾಗೂ ಸರ್ವಿಸ್ ಆಕ್ಸೆಸರೀಸ್ಗಳು ದೊರೆಯುತ್ತವೆ. ಜೆಸಿಆರ್ ಸರ್ಕಲ್, ಚಿತ್ರದುರ್ಗ. ಸಂಪರ್ಕಕ್ಕಾಗಿ 6362203757. ತೇಜು ಕಂಪ್ಯೂಟರ್. ಈಗ ಕೇಳಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ರಂಗೇನಹಳ್ಳಿಯ ಪ್ರಗತಿಪರ ಕೃಷಿಕ ಕೆ ಕೃಷ್ಣಪ್ಪ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಹಿರಿಯೂರು ತಾಲೂಕಿನ ರಂಗೇನಹಳ್ಳಿಯ ಹಿರಿಯ ಕೃಷಿಕರಾದಂತಹ ಕೆ ಕೃಷ್ಣಪ್ಪ ಅವರನ್ನ ಮಾತಾಡಿಸ್ತಾ ಇದ್ವಿ. ಅವರ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳು ಯಾವ ರೀತಿ ಇದೆ, ಈ ಒಂದು ಸಮಗ್ರ ಕೃಷಿ ಅಂತಂದ್ರೆ ಈಗ ಮೀನು ಸಾಕಾಣಿಕೆ ಮಾಡಿದ್ದಾರೆ, ಎಮ್ಮೆ ಸಾಕಾಣಿಕೆ ಮಾಡಿದ್ದಾರೆ, ಅಡಿಕೆ ಬೆಳೆಯನ್ನು ಸಹ ಬೆಳೀತಾ ಇದ್ದಾರೆ, ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕೃಷ್ಣಪ್ಪ ಅವರೇ. ನಮಸ್ತೆ ಸರ್. ಕೃಷ್ಣಪ್ಪ ಅವರು ಹೇಳಿ, ನಿಮ್ಗೆ ಎಷ್ಟು ವರ್ಷ ವಯಸ್ಸು ಈಗ? ನನಗೀಗ 62 ಸರ್. ಇಂತ ವಯಸ್ಸಿನಲ್ಲೂ ನಿಮಗೆ ಒಂಥರ ವಿಶ್ರಾಂತಿ ಬೇಕಾಗಿತ್ತಲ್ವಾ? ಅದರಲ್ಲೂ ನೀವು ಕೃಷಿಗೆ ಇಷ್ಟೊಂದು ಆಸಕ್ತಿ ಯಾಕೆ? ಕೃಷಿ ಅಂದ್ರೆ ನಮ್ಮ ಮನೆತನದಲ್ಲಿ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಮಾಡ್ಕೊಳ್ತಾ ಬಂದಿವಿ ಸರ್. ಹಂಗಾಗಿ ಕೃಷಿ ಅಂದ್ರೆ ಬಹಳ ಇಷ್ಟ ಸರ್. ನನಗೆ ಕೃಷಿ ಅಂದ್ರೆ ತುಂಬಾ ಹೊಲದಲ್ಲೇ ಯಾವಾಗ್ಲೂ ನಾನು ಕಾಲ ಹಾಕ್ಬೇಕು ಅಂತ ನನಗೆ ಮನಸ್ಸಿಗೆ ಬಹಳ ಇಷ್ಟ ಸರ್. ಅದರಲ್ಲೂ ಹೊಲದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಭೂಮಿ ತಾಯಿಗೆ ಕಾಲಿಡ್ಬೇಕಾದ್ರೆ ನಾನು ನಮಸ್ಕಾರ ಮಾಡೇ ಇಡ್ಬೇಕು ಸರ್. ಯಾಕೆಂದ್ರೆ ನನ್ನ ತಾಯಿ ಇಡೀ ವರ್ಷ ಎಲ್ಲ ನನಗೆ ಸಲ್ಲುತಕ್ಕಂತಹ ಬೆಳೆಯನ್ನ ಬೆಳೆ ಕೊಡ್ತಕ್ಕಂತಹ ತಾಯಿ. ಹಂಗಾಗಿ ಭೂಮಿ ತಾಯಿನ ಫಸ್ಟ್ ನಮನ ಮಾಡಿ ನಾನು ಎಲ್ಲೇ ಹೊಲದಲ್ಲಿ ಹೋದ ಸಮೇತಕ್ಕೂ ಚಪ್ಪಲಿ ಹಾಕಿ ಓಡಾಡೋದಿಲ್ಲ. ಬರೀ ಕಾಲಲ್ಲಿ ನಾನು ಓಡಾಡ್ತಾ ಇರ್ತೀನಿ. ನಂದು ಸಮಗ್ರ ಕೃಷಿಯಲ್ಲಿ ಸಾವಯವ ಕೃಷಿಯನ್ನು ಬೆಳೆ ಬೆಳಿತೀವಿ ಸರ್. ನಾವು ಗೌರ್ಮೆಂಟ್ ಗೊಬ್ಬರ ಔಷಧಿ ಮುಟ್ಸೋದಿಲ್ಲ, ಯಾವುದೇ ತರಹದ ಕೆಮಿಕಲ್ಸನ್ನು ಹಾಕಕ್ಕೆ ಹೋಗೋದಿಲ್ಲ. ನಾವು ಸಾವಯವ ಕೃಷಿಯಲ್ಲಿ ಭತ್ತ, ರಾಗಿ, ಆರ್ಕ, ನವಣೆ, ಊದಲು, ಕಡಲೆ ಗಿಡ, ಸಾಮೆ ಇವೆಲ್ಲ ಬೆಳಿತೀವಿ ಸರ್. ಎಲ್ಲನೂ ಸಹ ಸಾವಯವ ಕೃಷಿಯಲ್ಲೇ ಬೆಳಿತೀವಿ. ಎಮ್ಮೆಗಳ ಕೊಟ್ಟಿಗೆ ಗೊಬ್ಬರ ನಾವು ವರ್ಷಕ್ಕೊಂದು 3 ಲೋಡ್ ಆಗುತ್ತೆ, ವರ್ಷ ಒಂದೊಂದು ಹೊಲಕ್ಕೆ ಹೊಡೆದ್ಬಿಟ್ಟು ಅದರಿಂದ ನಾವು ಸಾವಯವ ಕೃಷಿಯಲ್ಲಿ ಬೆಳೆಯನ್ನು ಬೆಳಿತಿದ್ವಿ. ಇವತ್ತು ನಮ್ಮ ಹೊಲದಲ್ಲಿ ಎಲ್ಲಿ ದೊಗದ್ರು ಸಮೇತಗೂ ಎರೆಹುಳು ಸಾಕಷ್ಟು ಸಿಗ್ತಾ ಇರುತ್ತೆ. ಯಾಕಂದ್ರೆ ಇಲ್ಲಿ 5 ವರ್ಷ ಸತತವಾಗಿ ನಾವು ಗೌರ್ಮೆಂಟ್ ಗೊಬ್ಬರ ಮುಟ್ಸೇ ಇಲ್ಲ. ಬರೀ ನಾವು ಯಾವಾಗಲೂ ದನವಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರಗಳನ್ನು ಹಾಕ್ಕೊಂಡು ಮತ್ತೆ ಗಂಜಲಿಂದ ಜೀವಾಮೃತ ಮಾಡಿ ಆ ಜೀವಾಮೃತಗಳನ್ನು ಸಿಂಪಡಣೆ ಮಾಡಿಕೊಂಡು ನಾವು ಬೆಳೆಯನ್ನು ಬೆಳಿತಿದ್ವಿ. ಈಗ ನಾನು ಹೊಲದಲ್ಲಿ ಒಂದು ಕೃಷಿ ಇಲಾಖೆಯವರು ಒಂದು ನನಗೆ ದೊಡ್ಡದಾಗೊಂದು ಕೃಷಿ ಹೊಂಡ ಮಾಡಿಕೊಟ್ರು. ಆ ಕೃಷಿ ಹೊಂಡದಲ್ಲಿ ಮೀನು ಸಾಕಾಣಿಕೆ ಮಾಡಿದ್ದೀನಿ. ಇದು ಈ ವರ್ಷ ಪ್ರಾರಂಭ ಮಾಡಿದ್ದೀನಿ ಮೀನು ಸಾಕಾಣಿಕೆನ. ಈಗ ಒಟ್ಟಾರೆ ನಿಮ್ಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ? ಸುಮಾರು ಒಂದು 10 ಎಕರೆ ಕೃಷಿ ಭೂಮಿ ಇದೆ ಸರ್. ಈಗ 10 ಎಕರೆ ಅಂತಂದ್ರೆ ಅಷ್ಟು ನೀರಾವರಿ ಬರುತ್ತಾ? ಇಲ್ಲ ಸರ್, 1 ಎಕರೆ ಮಾತ್ರ ನೀರಾವರಿ ಬರುತ್ತೆ, ಇನ್ನು 9 ಎಕರೆ ಫುಲ್ ಎಲ್ಲ ಬರೀ ಮಳೆ ಆಶ್ರಯ ಬೆಳೆ ಸರ್ ನಂದು. ಈಗ ಸಾಮಾನ್ಯವಾಗಿ ಈಗ ಬೋರ್ ಹಾಕ್ಸ್ಬೇಕು, ಈಗ ಸಾಕಷ್ಟು ತೋಟಗಾರಿಕೆ ಬೆಳೆಗಳನ್ನ ಬೆಳಿಬೇಕು ಅಂತ ಅನಿಸ್ತಿಲ್ಲ ನಿಮಗೆ? ಇಲ್ಲ ಸರ್, ನನಗೆ ಮಳೆ ಆಶ್ರಯ ಬೆಳೆಯನ್ನ ಬೆಳೆಯೋದು ಬಹಳ ಈಸಿ ಸರ್. ಯಾಕೆಂದ್ರೆ ಅದು 3 ತಿಂಗಳಿಗೆ ಬೆಳೆ ಬರ್ತದೆ, ಒಳ್ಳೆ ಮಳೆ ಆದರೆ ನನಗೆ ಫಸಲು ಆಗ್ತಾ ಇರುತ್ತೆ. ಸಿರಿಧಾನ್ಯದಲ್ಲಿ ನವಣೆ, ಆರ್ಕ, ಊದಲು, ರಾಗಿ ಇವು 3 ಸಹ ಒಳ್ಳೊಳ್ಳೆ ಬೆಳೆ ಆಗ್ತಿರುತ್ತೆ. ಆರ್ಕ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ, 4 ತಿಂಗಳಾಗುತ್ತೆ. ಆರ್ಕವನ್ನು ನಾವು ಎಷ್ಟೊತ್ತಿದ್ರೂ ಅದನ್ನು ಬರ್ಣಿ ಮಳೆ ಕಳ್ಕೊಂಡೇ ಬಿತ್ತಬೇಕು. ಆಮೇಲೆ ಕೊಯ್ಲಿಗೆ ಬರ್ತಕ್ಕಂಥದ್ದು ನವಂಬರ್ ಡಿಸೆಂಬರಲ್ಲಿ ಕೊಯ್ಲಿಗೆ ಬರುತ್ತೆ. ಆ ಕೊಯ್ದು ಮಿಷಿನ್ಗೆ ಹಾಕ್ಸಿ ಕಾಳನ್ನು ವಿಂಗಡಣೆ ಮಾಡ್ತೀವಿ. ಇವೆಲ್ಲ ನವಣೆ, ಊದಲು, ರಾಗಿ ಇವು 3 ತಿಂಗಳಿಗೆ ಬೆಳೆ ಬಂದ್ಬಿಡುತ್ತೆ ಸರ್. ಹಂಗಾಗಿ ಇವು 3 ಸಹ ಒಳ್ಳೆ ಬೆಳೆ ಆಗ್ತಿರುತ್ತೆ. ನಾವೆಲ್ಲ ಸಮಗ್ರ ಕೃಷಿಯಲ್ಲಿ ನಾವು ತೊಡಕಿರೋದ್ರಿಂದ ತುಂಬಾ ಸಿರಿಧಾನ್ಯಗಳನ್ನು ಬೆಳೆದು ಇವತ್ತು ನನ್ನ ಮನೆಯಲ್ಲಿ ಊಟ ಅದೇ ಸರ್, ಸಿರಿಧಾನ್ಯದ ಊಟ. 6 ತಕ್ಕಿ ಮೊಸರನ್ನ, 6 ತಕ್ಕಿ ಬಾತು, 6 ತಕ್ಕಿ ಅನ್ನ ಇದೆಲ್ಲ ಮಾಡ್ತೀವಿ. ನವಣೆ ಅಕ್ಕಿ ಬಾತು, ನವಣೆ ಅಕ್ಕಿ ರೊಟ್ಟಿ, ನವಣೆ ಅಕ್ಕಿ ಪಾಯಸ ಎಲ್ಲ ಮಾಡ್ತೀವಿ. ಊದ್ಲಕ್ಕಿ ಪಾಯಸ, ಊದ್ಲಕ್ಕಿ ಚಪಾತಿ, ಊದ್ಲಕ್ಕಿ ಹೊಡೆ ಇವೆಲ್ಲ ಮಾಡ್ತೀವಿ. ತುಂಬಾ ಅದ್ಭುತವಾದ ಆಹಾರ ಸರ್. ನವಣೆ ಅಕ್ಕಿ, ಊದ್ಲಕ್ಕಿ, 6 ತಕ್ಕಿ ಇವು 3 ಸ್ಟಾಕ್ ಇದೆ. ಯಾರು ಬಂದ್ರು ಸಹ 1 ಕೆಜಿಗೆ 100 ರೂಪಾಯಿ ಅಂತ ನಾವು ಎಲ್ಲಾನು ಕೊಡ್ತಾ ಇದೀನಿ ಸರ್. ನಾನು ಯಾಕಂದ್ರೆ ಸಮಗ್ರ ಕೃಷಿಯಲ್ಲಿ, ಸಾವಯವ ಕೃಷಿಯಲ್ಲಿ ಬೆಳೆ ಬೆಳೆಯೋದ್ರಿಂದ ನಮ್ಮ ಬೆಳೆಗೆ ತುಂಬಾ ಬೇಡಿಕೆ ಇದೆ ಸರ್. ಹಂಗಾಗಿ ತುಂಬಾ ಬೇಡಿಕೆ ಇರೋದ್ರಿಂದ ಮನೆಗೆ ಬಂದು ತಗೊಂಡೋಗ್ತಾರೆ. ಅಲ್ಲಿಗೂ ಒಬ್ಬೊಬ್ರು ಯಾರನ್ನ ನಿನ್ನ ಅಮೌಂಟ್ ಹಾಕ್ಬಿಡ್ತೀವಿ, ನಮ್ಮ ಬಸ್ಗೆ ಇಕ್ಬಿಟ್ರಿ ನಾವು ತಗೊಳ್ತೀವಿ ಅಂತಾರೆ. ಆ ಥರನೂ ನಾನು ಕಳಿಸ್ಕೊಟ್ಟಿದ್ದೀನಿ ಸರ್ ತುಂಬಾ ಜನಗಳಿಗೆ. ನನ್ನ ಬೆಳೆ ಅದ್ಭುತವಾದ ಒಂದು ಕೃಷಿಯಲ್ಲಿ ಎಲ್ಲಾ ಸಿರಿಧಾನ್ಯವನ್ನ ಬೆಳೀತಾ ಇದ್ದೀನಿ ಸರ್. ಈಗ ಹೇಳಿದ್ರೆ ನೀವು ಸಾಕಷ್ಟು ವರ್ಷದಿಂದ ನನಗೆ ಕೃಷಿ ಮೇಲೆ ಸಾಕಷ್ಟು ಆಸಕ್ತಿ ಇತ್ತು, ಕೃಷಿಯನ್ನೇ ನಾವು ನಂಬಿಕೊಂಡು ಜೀವನ ಮಾಡುವಂತವರು ಅಂತ ಹೇಳಿದ್ರ. ಈಗ ಸಾವಯವ ಕೃಷಿನೇ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ಆ ಬಬ್ಬರ್ ಫಾರಂ ಅಲ್ಲಿ ಒಬ್ರು ನಮ್ಮ ಹೊಸ್ತಾಗೆ ರಜನಿಕಾಂತ್ ಅಂತ ಬಂದಿದೆ ಸರ್. ಸುಮಾರು ಜನ ತರಬೇತಿ ಕೊಡ್ತಾ ಇದಾರೆ. ಅವರು ಮೊನ್ನೆ ಟೂರ್ ಕರ್ಕೊಂಡು ಹೋಗಿದ್ರು, 3 ದಿನ ಟೂರ್ ಕರ್ಕೊಂಡು ಹೋದ್ರು. ರಾಘವಾರ ತೋಟಕ್ಕೆ ಹೋಗ್ಬಿಟ್ವಿ. ರಾಘವಾರ ಗೇಟ್ಗೆ ಬಂದ್ಬಿಟ್ಟು ಎಲ್ಲಾ ಚಪ್ಪಲಿನ ಅಲ್ಲೇ ಬಿಟ್ಟು ನಮ್ಮ ಭೂಮಿ ಒಳಗೆ ಬರ್ಬೇಕು ಅಂದ್ರು. ಎಲ್ರಿಗೂ ಆಶ್ಚರ್ಯ ಆಗ್ಬಿಡ್ತು. ಯಾಕಂದ್ರೆ ನಾವೆಲ್ಲ ಭೂಮಿ ಒಳಗಡೆ ನಮ್ಮ ಜಮೀನ್ಗಳಿಗೆ ಹೋಗ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ತುಳ್ಕೊಂಡು ಎಲ್ಲದ್ರಲ್ಲೇ ಹೋಗ್ತಾ ಇದ್ವಿ. ಆ ರಾಘವಾರ ನೋಡ್ಬಿಟ್ರೆ ನನಗೆ ಒಂಥರ ಆಶ್ಚರ್ಯ. ವಿಷ ಮುಕ್ತ ಆಹಾರ, ಯಾಕಂದ್ರೆ ವಿಷ ಇಲ್ಲದೆ ಇರ್ತಕ್ಕಂಥದ್ದು ಅಂತ ಆಹಾರವನ್ನು ಸೇವನೆ ಮಾಡಿ ಎಷ್ಟು ಆರೋಗ್ಯ ಅವ್ರ ಹೆಂಡತಿ ಮಕ್ಕಳಿದಾರೆ ಅಂದ್ರೆ ನಮ್ಗೆ ಒಂಥರ ಆಶ್ಚರ್ಯ. ಅವ್ರ ತೋಟ ನೋಡ್ಲಿಕ್ಕೆ ಒಂದು ಖುಷಿ ಆಗುತ್ತೆ ಸರ್. ಬರೀ ಕಾಲಲ್ಲಿ ಹೋದ್ರೂ ನಾವು ಒಂಥರ ತಡಿ ಮೇಲೆ ನಡೆದಂಗೆ ಆಗುತ್ತೆ. ಯಾಕೆಂದ್ರೆ ಅವರು ಅಲ್ಲಿ ನಿರಂತರವಾಗಿ ಅವ್ರು ಯಾವಾಗ್ಲೂ ಕೃಷಿಯಲ್ಲಿ ತೊಡಕೊಂಡಿರೋದ್ರಿಂದ ಅವ್ರದ್ದು ಎಲ್ಲ 0 ಕಲ್ಟಿವೇಷನ್, ಬ್ಯಾಸಾಯನೇ ಹೇಳಿದಿಲ್ಲ, ಯಾವ ತುಳಿತನೂ ಇಲ್ಲ ಹೊಲ, ಅಷ್ಟು ಚೆನ್ನಾಗಿದೆ. ಅಂತಹ ತೋಟಗಳನ್ನ ಭೇಟಿ ಕೊಡಿಸಿದ್ರಿಂದ ತುಂಬಾ ಅನುಕೂಲ ಆಯ್ತು ಸರ್. ಬಬ್ಬರ್ ಫಾರಂ ಕೃಷಿ ಇಲಾಖೆಗೆ ತುಂಬಾ ತರಬೇತಿಗೆಲ್ಲ ಹೋಗ್ತಾ ಇರ್ತೀನಿ. ಹಂಗಾಗಿ ನನಗೆ ಅದನ್ನ ನೋಡಿದ ಮೇಲೆ ನಾನು 1 ಎಕರೆಗೆ ಅಡಿಕೆ ಗಿಡ ಇಟ್ಟಿದ್ದೆ ಸರ್. ಅದನ್ನ ನೋಡಿದ ಮೇಲೆ ನಾನು ಇನ್ನು ಮುಂದೆ ಯಾವುದೇ ಕಾರಣದ ಬ್ಯಾಸಾಯ ಇಲ್ಲಿ ಇಳಿಸ್ಕೊಡ್ದು ನಾನು ಸಹ 0 ಕಲ್ಟಿವೇಷನ್ ಅಲ್ಲಿ ಮಾಡ್ಬೇಕು ಅಂತೇಳಿ. ಸುತ್ತ ಒಂದು 30 ತೆಂಗಿನ ಗಿಡ ಇದೆ ನಂದು, ಅದ್ರಲ್ಲಿ ಬರ್ತಕ್ಕಂತ ಗರಿನ ನಾನು ಮಿಷಿನ್ಗೂ ಕೊಡಲೇನಿಲ್ಲ, ನೇರು ಸುಮ್ಮನೆ ಆಸ್ತಾ ಬಂದಿದ್ದೀನಿ. ಅದ್ರ ಕಳೆ ಸಮೇತಗೂ ಅಲ್ಲೇ ನಶಿಸಿ ಹೋಗುತ್ತೆ. ಒಳ್ಳೆ ಸಮಗ್ರ ಕೃಷಿಯಲ್ಲಿ ನಾನು ತೋಟವನ್ನು ಮಾಡಬೇಕು ಅಂತ ನಾನು ಇನ್ನು ಮುಂದೆ ತೀರ್ಮಾನ ಮಾಡಿ ಇವತ್ತಿಗೂ ಸಹ ನಾನು ಜೀವಾಮೃತ ಮಾಡಿ ಎಲ್ಲ ಗಿಡಗಳಿಗೂ ಹಾಕ್ತಾ ಇರ್ತೀನಿ. ಹಾಗೆಯೇ ಕೊಟ್ಟಿಗೆ ಗೊಬ್ಬರನೂ ಒಂದೊಂದು ತಟ್ಟಿ ಅಡಿಕೆ ಗಿಡಕ್ಕೆಲ್ಲ ಹಾಕ್ತೀನಿ. ನಮ್ಮನ್ನ ಭೂಮಿ ತಾಯಿ ಹೆಂಗ್ ಸಲುತ್ತಾಳೆ ಅಂತಂದ್ರೆ ಅಷ್ಟು ಚೆನ್ನಾಗೆ. ನಾವು ಯಾವಾಗ್ಲೂ ಭೂಮಿಯನ್ನ ನಂಬಿಕೆ ಬೇಕು, ನಾವು ಸಮಗ್ರ ಕೃಷಿಯನ್ನ ಮಾಡ್ತಾ ಹೋಗ್ಬೇಕು. ತುಂಬಾ ಅದ್ಭುತವಾದ ಕಾರ್ಯಕ್ರಮವನ್ನ ನಮ್ಮ ಹೊಲಗಳಲ್ಲಿ ನಾವು ಮಾಡ್ತಾ ಹೋದಾಗ ದಿನನಿತ್ಯ ಬೇಜಾರನೇ ಇರಲ್ಲ ಸರ್ ನಮಗೆ, ಅಷ್ಟು ಚೆನ್ನಾಗಿ ಖುಷಿ ಆಗುತ್ತೆ. ಹೊಲಗಳಿಗೆ ಹೋಗ್ಬಿಟ್ರೆ ಎಲ್ಲೋ ಒಂದು ನೆರಳಲ್ಲಿ ಒಂದು ಸಮತ್ ಕೂತ್ಕೊಂಡು ಉಳಿಕೆ ಟೈಮಲ್ಲಿ ಹೊಲಕ್ಕೆ ತುಂಬ ಕೆಲಸ ಮಾಡ್ಬೋದು. ಅಂತಹ ಅದ್ಭುತವಾದ ಒಂದು ವ್ಯವಸಾಯವನ್ನು ಮಾಡ್ಬೋದು ಸರ್. ಯಾವುದೇ ತರಹದ ಲಾಸ್ ಎಂಬ ಪ್ರಶ್ನೆ ಇಲ್ಲ. ನಾವು ಸಾವಯವ ಕೃಷಿಯಲ್ಲಿ ಬೆಳೆ ಬೆಳೆದಾಗ ನಮ್ಮ ಮನೆ ಮಕ್ಕಳು ಎಲ್ಲ ಸಮೇತಗೂ ವರ್ಷ ತುಂಬುತ್ತಂದ್ರೂ ಒಂದು ಆಸ್ಪತ್ರೆಗೆ ಹೋಗಲ್ಲ. ಯಾಕೆಂದ್ರೆ ಅಲ್ಲಿ ನಾವೇ ಬೆಳೆದಿರ್ತಕ್ಕಂಥ ಆಹಾರವನ್ನು, ಯಾಕೆಂದ್ರೆ ನಮ್ದು ಯಾವುದೇ ಇರ್ತಕ್ಕಂಥ ವಿಷ ಇಲ್ಲದೇ ಇರ್ತಕ್ಕಂಥ ಆಹಾರ, ಅಂಥ ಆಹಾರವನ್ನು ಮನೆ ಮಕ್ಕಳೆಲ್ಲ ಸೇವನೆ ಮಾಡೋದ್ರಿಂದ ತುಂಬ ಅದ್ಭುತವಾದ ನಮ್ಮ ಆರೋಗ್ಯ ಕಾಪಾಡ್ಕೋಬೋದು. ಮತ್ತು ನಾವೆಲ್ಲರೂ ಅಷ್ಟೇ ಖುಷಿಯಾಗಿ ಕೆಲಸ ಮಾಡಲಿಕ್ಕೂ ಹೊಲಗಳಲ್ಲಿ ತುಂಬ ಪ್ರೇರೇಪಣೆ ಮಾಡ್ತಾ ಇರುತ್ತೆ ಸರ್. ಇಂತಹ ಒಂದು ಅದ್ಭುತವಾದ ಬೆಳೆಯನ್ನು ನಾವು ಸಮಗ್ರ ಕೃಷಿಯಲ್ಲಿ ಬೆಳಿಬೇಕು. ಒಂದು ಥರ ಅಲ್ಲ, ಶೇಂಗಾನು ಅಷ್ಟೇ. ನಾವೇನು ಮಾಡ್ತೀವಿ, ಶೇಂಗಾ ಮಾಡಿಬಿಟ್ಟು ಬೆಳೆ ಬೆಳೆದ ತಕ್ಷಣ ಎಲ್ಲ ಮಾರಿಬಿಡ್ತೀವಿ. ಯಾಕೆ ನಮ್ಮ ಮನೆಗೆ ಆಗುವಷ್ಟು, ವರ್ಷಕ್ಕೆ ಆಗುವಷ್ಟು ಶೇಂಗಾ ಎಣ್ಣೆ ತಗಸಿಕ್ಕೇಬೇಕು. ಯಾಕೆ ನಾವು ಸಾವಯವ ಕೃಷಿಯಲ್ಲಿ ಬೆಳೆ ಬೆಳೆದಿರ್ತೀವಿ, ಅಂಥ ಎಣ್ಣೆ ಸಿಗೋದು ಅಪರೂಪ ನಮಗೆ. ಅಂಥ ಎಣ್ಣೆ ನಾವೇನು ಮಾಡ್ತೀವಿ, ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಮಾರಾಟ ಮಾಡೋದಲ್ಲ, ಫಸ್ಟು ನಮ್ಮ ಮನೆಗೆ ಬೇಕಾಗುವಷ್ಟು ಎಣ್ಣೆಯನ್ನು ತೆಗೆದಿಕ್ಕಿ ವರ್ಷಲ್ಲಿ ಆಗುವಷ್ಟು ಅದೇ ಎಣ್ಣೆಯನ್ನು ಉಪಯೋಗಿಸಿದರೆ ಇನ್ನೂ ಬಹಳ ಒಳ್ಳೆಯದು. ಅದ್ರ ಜೊತೆಗೆ ನಾವು ಕೊಬ್ಬರಿ ಎಣ್ಣೆ ತೆಗೆಸ್ತೀವಿ, ಅದು ಅದು ಮಿಕ್ಸ್ ಮಾಡಿದ್ರು ಕೊಬ್ಬರಿ ಎಣ್ಣೆ ಬಹಳ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಎಣ್ಣೆ. ಇವೆರಡನ್ನೂ ನಾವು ಆಹಾರದಲ್ಲಿ ಉಪಯೋಗಿಸೋದ್ರಿಂದ ನಾವು ವರ್ಷಲ್ಲ 6 ತಿಂಗಳಾದ್ರೂ ನಾವು ಹಾಸ್ಪಿಟ್ಲ್ ಮಕ ನೋಡಲ್ಲ. ನಾವು ಮನೆಯಲ್ಲೆಲ್ಲ ಬಹಳ ಸಂತೋಷ ಖುಷಿಯಾಗಿ ಒಂದೇ ತಗೆ ಕುತ್ಕೊಂಡು ಒಂದು ಊಟನ ಎಲ್ಲರೂ ಒಂದೇ ಸಾರಿ ಊಟ ಮಾಡಿ ನಾವು ಸಂತೋಷ ಪಡ್ತೀವಿ ಸರ್. ಈಗ ಹೇಳಿದ್ರೆ ನೀವು 1 ಎಕರೆ ಒಳಗಡೆ ನಾವು ಅಡಿಕೆ ಹಾಕಿದ್ವಿ ಅಂತ ಹೇಳಿದ್ರ, ಯಾಕೆ 1 ಎಕರೆಗೆ ಅಷ್ಟೇ ಯಾಕೆ ಸೀಮಿತ ಆದ್ರೆ ಅಡಿಕೆ? ನಮ್ದು ಅಲ್ಲಿ ಇರೋದು 1 ಎಕರೆ ಸರ್. ಅಲ್ಲಿ ನಮ್ಮಪ್ಪರು ಬೋರ್ ಹಾಕ್ಸಿದ್ರು, ಅದೇ ಬೋರಲ್ಲಿ 3 ಜನ ಭಾಗ ಇದೆ. ಆ ಭಾಗದಲ್ಲಿ ನನಗೆ 1 ಎಕರೆ ಬಂದಿದೆ. ಆ 1 ಎಕರೆಗೆ ಮಾತ್ರ ನಾನು ಅಡಿಕೆ ಗಿಡ ಇಟ್ಟಿದ್ದೀನಿ. ಇದೆಲ್ಲ ಮಳೆ ಆಶಯ, ಬೆಳೆನೇ ಬೆಳೆದ್ರೆ ನನಗೆ ಉತ್ತಮ ಅಂತ ಅನಿಸುತ್ತೆ ಸರ್. ಯಾಕೆಂದ್ರೆ ಮಳೆ ಆಶಯ ನಮಗೆ, ಮಳೆ ಸಿರಿಧಾನ್ಯಕ್ಕೆ ಜಾಸ್ತಿ ಮಳೆ ಬೇಕಿಲ್ಲ ಸರ್. ಅದು ಹೆಂಗೆ ಅಂದರೆ ಸುಮಾರಿಗೆ ಒಂದು ಬಟ್ಟೆ ನೆನೆ ಹಂಗೆ ಬಂದರೆ ಅದು ಹಸಿಯಾದಂಗೆ ಆಗುತ್ತೆ. ಯಾಕೆಂದ್ರೆ ಬೇರಿಗೆ ಸೀದಾ ಇಳ್ಕೊಂಬಿಟ್ರೆ ಸಾಕು. ಸಿರಿಧಾನ್ಯಕ್ಕೆ ಬೆಳಿಬೇಕಾದ್ರೆ ನೀರು ಜಾಸ್ತಿ ಬೇಕಿಲ್ಲ, ಬೇಯಬೇಕಾದ್ರೆ ನೀರು ಜಾಸ್ತಿ ಬೇಕು. ಯಾಕೆಂದ್ರೆ 1 ಅಕ್ಕಿ ಲೋಟಕ್ಕೆ 4 ಲೋಟ ನೀರು ಹಾಕಬೇಕು ಸಿರಿಧಾನ್ಯದ ಅನ್ನ ಮಾಡಬೇಕಾದ್ರೆ. ಯಾಕಂದ್ರೆ ಬೇಯಬೇಕಾದ್ರೆ ಜಾಸ್ತಿ ತಗೊಳ್ಳುತ್ತೆ, ಬೆಳಿಬೇಕಾದ್ರೆ ಕಡಿಮೆ ನೀರನ್ನು ತಗೊಳ್ಳುತ್ತೆ. ಮಳೆ ಸುಮಾರು ಬಂದರೂ ನಮಗೆ ಸಿರಿಧಾನ್ಯದ ಬೆಳೆ ಹಾಕ್ತಾ ಇರುತ್ತೆ. ಹೋದ ಸರಿ ಮಳೆ ಇಲ್ಲ ಅಂದ್ರೂ ನಂದು 2 ಚೀಲ ನವಣೆ ಆಯ್ತು, 1 ಚೀಲ ಊದಲು ನಾನು ಬೆಳೆದೇ ಇದ್ದೆ ಸರ್. ಈಗ 1 ಎಕರೆ ನೀರಾವರಿ ಮಾಡಿ ಅಡಿಕೆ ಹಾಕಿದ್ವಿ ಅಂತ ಹೇಳಿದ್ರ, ಇನ್ನು 9 ಎಕರೆ ಖುಷ್ಕಿ ಆಧಾರಿತ ಭೂಮಿ ಅಂತ ಹೇಳಿದ್ರ, ಈಗ ಇನ್ನೂ 9 ಎಕರೆಗೆ ನೀವು ನೀರಾವರಿ ಮಾಡ್ಬೇಕಂತ ಏನಾದರೂ ಮನಸ್ಸು ಮಾಡಿದ್ರೆ? ಸರ್, ನಾನು ಯಾವುದೇ ಕಾರಣದ ನೀರಾವರಿ ಮಾಡಲ್ಲ. ಮಳೆ ಆಶಯ ಸಾವಯವ ಕೃಷಿಯಲ್ಲೇ ನಾನು ಬೆಳೆಯನ್ನು ಬೆಳಿಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಅವೆಲ್ಲನೂ 3 ಎಕರೆ 2 ಎಕರೆ 4 ಎಕರೆ ಎಲ್ಲ ಇದ್ದಾವೆ. ಒಂದು 2 ಎಕರೆ ಮಾತ್ರ ಒಂದ್ ಹತ್ರ ಭತ್ತ ಬಿತ್ತೀನಿ ಸರ್, ಆಲುಬ್ಬಲು ಭತ್ತ. ಅದು ಇಲ್ಲಿ ಎಲ್ಲೂ ಸಿಗೋದಿಲ್ಲ, ನಾನು ಮೈಸೂರಿಂದ ತಂದಿದ್ದೆ. ಅದು ಸುಮಾರು ಒಂದು 4-5 ಅಡಿ ಎತ್ತರ ಬೆಳೀತೇ ಸರ್, ಒಳ್ಳೆ ಉಲುಸಾಗಿ ಬರುತ್ತೆ. ಒಂದು ವರ್ಷಕ್ಕೆ ಕನಿಷ್ಠ ಅಂದ್ರೂ 15-20 ಚೀಲ ಭತ್ತ ಆಗುತ್ತೆ ಸರ್. ನನ್ನ ಮನೆಗೆ ಭತ್ತ ಕೊಂಡ್ಕೊಂಡಿದ್ದಿಲ್ಲ, 5 ವರ್ಷ ಸತತವಾಗಿ ಭತ್ತನೇ ಕೊಂಡ್ಕೊಂಡಿಲ್ಲ ಸರ್, ಅಷ್ಟು ಬೆಳೆ ಆಗಿದೆ. ಹೋದ ಸಾರಿ ಮಾತ್ರ ಮಳೆ ಇಲ್ಲದಕ್ಕೆ ಭತ್ತ ಎಲ್ಲ ಒಣಗೋತು ಆಗ್ಲಿಲ್ಲ. ಈ ಸಾರಿ ಕಟ್ಟೆ ತುಂಬಿಟ್ಟಿದೆ, ಬಹಳ ಚೆನ್ನಾಗಿದೆ ಸರ್ ಭತ್ತ. ತುಂಬಾ ನಾನು ಆ ಭತ್ತದಲ್ಲೇ ನನ್ನ ಊಟ ಸರ್, ಅದೇ ಅಕ್ಕಿ ನಾನು ಊಟ ಉಪಯೋಗಿಸ್ತಾ ಇದ್ದೆ. ಯಾವ ತಳಿ ಅದು? ಅದು ಆಲುಬ್ಲು ಅಂತ ಹೇಳಿ ಎತ್ತರವಾಗಿ ಬೆಳೀತಕ್ಕಂಥದ್ದು, ತುಂಬ ಅದ್ಭುತವಾದ. ಅದು ಸ್ಮೆಲ್ ಬಹಳ ಚೆನ್ನಾಗಿರುತ್ತೆ ಸರ್, ಆಹಾರನು ಅಷ್ಟೇ ಚೆನ್ನಾಗಿರುತ್ತೆ. ಹಳೆ ಕಾಲದ ಭತ್ತ ಅದು ಸರ್. ಈಗ ಆಲುಬ್ಲು ತಳಿ ಭತ್ತದ ಒಂದು ಬೀಜಗಳನ್ನ ಎಲ್ಲಿಂದ ತಂದ್ರಿ ನೀವು? ನಾನು ಮೈಸೂರಿಂದ, ಅಲ್ಲಿ ಒಬ್ರು ಕೃಷಿ ಮೇಳ ಮಾಡಿದ್ರು ಸರ್, ಕೃಷ್ಣ ಪ್ರಸಾದ್ ಅಂತ ಹೇಳಿ, ಅವರು ಕೃಷಿ ಮೇಳಕ್ಕೆ ನನ್ನ ಕರೆಸಿದ್ರು. ಹೋಗಿದ್ದೆ ಸರ್, ಅಲ್ಲಿ ಒಂದು 4 ಕೆಜಿ ಭತ್ತ ತಗೊಂಡೆ. ಆ 4 ಕೆಜಿ ತಗೊಂಡ್ ಬಿತ್ತಿ 1.5 ಚೀಲ ಬೆಳೆದೆ. ಇನ್ನೊಂದು ವರ್ಷ 60 ಕೆಜಿ ಭತ್ತ ಹಾಕಿ 8 ಚೀಲ ಬೆಳೆದೆ. ಅದೇ ಇನ್ನೊಂದು ವರ್ಷ 60 ಕೆಜಿ ಭತ್ತ ಹಾಕಿ 15 ಚೀಲ ಬೆಳೆದೆ. ಇದೇ ತರ 5 ವರ್ಷ ಸತತವಾಗಿ ನಾನೇ ಬೆಳೆದಿರ್ತಕ್ಕಂಥ ಭತ್ತದ ಅಕ್ಕಿಯನ್ನ ಊಟ ಮಾಡ್ತೀನಿ ಸರ್. ಈಗ ಆಲುಬ್ಲು ಭತ್ತ ಅಂತಂದ್ರೆ ಅದಕ್ಕೇನು ನೀರು ನಿಲ್ಲಿಸಿ ಬೆಳೆಯುವಂತದ್ದು, ಅಥವಾ ಸ್ವಲ್ಪ ಮಟ್ಟಿಗೆ ತೇವಾಂಶ ಇದ್ರೂ ಅಂದ್ರೆ ಆಗಾಗ ನೀರು ಆಯಿಸಿ ಬೆಳೆಯುವಂತದ್ದು ಅದು? ಅದು ಸುಮಾರು ಮಳೆ ಬಂದ್ರೆ ಸಾಕು ಸರ್, ಹಸಿ ಮಳೆ ಆದ್ರೆ ಸಾಕು. ಅದು ಮಳೆ ಏನು ಅದೇ, ಅದಕ್ಕೆ ಮಳೆ ಬಂದ್ಬಿಟ್ರೆ ಫಸ್ಟ್ ಕ್ಲಾಸ್ ಆಗುತ್ತೆ. ನೀರು ಬಂದ್ರೂ ಏನು ಸಮಸ್ಯೆ ಇಲ್ಲ. ನಾನು ಇವಾಗ ಕೋಡಿ ಕಟ್ಸಿದೀನಿ, ಕೆಳಗಡೆ ಒಂದು ತೂಪು ಇಟ್ಟಿದ್ದೀನಿ, ಅದನ್ನ ತೂಪು ಕಟ್ಟಿಬಿಟ್ರೆ ಆ ಭತ್ತ ತುಂಬಾ ನೀರು ನಿಂತ್ಕೊಳ್ಳುತ್ತೆ. ಕನಿಷ್ಠ ಇವಾಗ ನನ್ನ ಭತ್ತ ಅದು ಒಡಗಿ ಬಂದು ಫಸಲು ಆಗೋವರೆಗೂ ನೀರು ಇದೆ ಇರುತ್ತೆ ಸರ್. ಯಾಕೆಂದ್ರೆ ಅಷ್ಟೊಂದು ನೀರು ನಿಂತು ಬಿಡುತ್ತೆ, ಹಂಗಾಗಿ ನೀರಿನಲ್ಲೂ ಬರುತ್ತೆ. ಮಳೆ ಆಶಯ ಇದ್ದು ಆಗಾಗ ಮಳೆ ಬಂದು ಹಸಿ ಮಾಡಿದ್ರು ಭತ್ತ ಆಗುತ್ತೆ ಸರ್. ಪ್ರತಿ ವರ್ಷ ಭತ್ತ ಬಹಳ ಚೆನ್ನಾಗುತ್ತೆ ಸರ್. ಈಗ ಯಾವ ತರ ಬೆಳಿತೀರ ಭತ್ತ? ಈಗ ಬೀಜ ತಂದು ಅವನ್ನೆಲ್ಲ ಮಡಿ ಮಾಡಿ ಮಾಮೂಲಿ ಭತ್ತ ಯಾವ ತರ ನಾಟಿ ಮಾಡ್ತಾರ ಆ ತರ ಮಾಡ್ತೀರ ಅಥವಾ ಬಿತ್ತನೆ ಮಾಡ್ತೀರ? ಇಲ್ಲ ಸರ್, ಬೀಜವನ್ನ ಟ್ರ್ಯಾಕ್ಟರಿಯಲ್ಲಿ ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡಿದ್ದು ಅದು ಅದಾಗಿ ಅದು ಹಸಿ ಇರುತ್ತಲ್ಲ, ಆ ಹಸಿಗೆ ಎಲ್ಲ ಮೊಳಕೆಯಾಗಿ ಮೇಲ್ಗಡೆ ಬಂದ್ಬಿಡುತ್ತ. ಅದು ನಾವೆಂದು ನಾಟಿ ಪಾಟಿ ಮಾಡೋದಿಲ್ಲ, ಬಿತ್ತನೆ ಮಾಡ್ತೀವಿ. ಇಲ್ಲಾಂದ್ರೆ ಮುಂಜೆ ಚೆಲ್ಲಿ ಹಿಂದೆ ರೋಟರ್ವೇಟ್ ಹೊಡಿತೀವಿ. ಎರಡು ಟೈಪ್ ಮಾಡ್ಬೋದು. ನಾವು ಆದಷ್ಟು ನಾವು ಬಿತ್ತನೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸಾಲಿಂದ ಸಾಲಿ ದೂರ ಇರುತ್ತೆ, ಒಳ್ಳೆ ಅಕ್ಕಲೆ ಇಡುತ್ತೆ ಸರ್. ಒಂದು ಬೀಜ ಸುಮಾರು ಒಂದು ಕೈಯಾಗಿ ಹಿಡ್ಕೊಂಡು ಕೊಯ್ಯೋವಷ್ಟು ಅಕ್ಕಲೆ ಇಟ್ಬಿಡುತ್ತೆ, ಹಂಗಾಗಿ ಚೆನ್ನಾಗಿ ಬಂದ್ಬಿಡುತ್ತೆ. ಹಂಗಾಗಿ ನಾವು ಬಿತ್ತನೆ ಮಾಡೋದೇ ಬಹಳ ಅನುಕೂಲ ಆಗುತ್ತೆ. ನನ್ನ ಕಡೆಯಿಂದ ಒಂದು 10 ಜನ ರೈತರು ಅದೇ ಭತ್ತ ತಗೊಂಡೋಗಿದ್ದಾರೆ ಸರ್, ಎಲ್ಲ ಬೆಳೀತಾ ಇದ್ದಾರೆ. ತುಂಬಾ ಖುಷಿಯ ಬಹಳ ಚೆನ್ನಾಗಿ ಬರುತ್ತೆ ಸರ್, ನಿಮ್ಮ ಭತ್ತ ಎಲ್ಲಿ ತಂದ್ರಿ ಸರ್ ಅಂತೇಳಿ ಪ್ರತಿ ವರ್ಷ ಇನ್ನೂ ಜಾಸ್ತಿ ಆಗ್ತಲೇ ಇದ್ದಾರೆ. ನಾನು ಕಡಿಮೆ ರೇಟಿಗೆ ಕೊಟ್ಬಿಡ್ತೀನಿ ಅವರಿಗೆ, ಬರೀ 30 ರೂಪಾಯಿಗೆ ಈ ಆರಕದ ಭತ್ತ ಕೊಡ್ತೀನಿ, 30 ರೂಪಾಯಿಗೆ ನವಣೆ ಭತ್ತ ಕೊಡ್ತೀನಿ, ಇರೋದು 4,000 ರೂಪಾಯಿ ಕ್ವಿಂಟಲ್ ಇದೆ. ರೈತ ನನ್ನಂತೆ ಬೆಳೆದು ಅವನು ಸಹ ತಿನ್ಬೇಕು, ಅವನ ಮಕ್ಕಳು ಮಹಾ ಎಲ್ಲ ಸಿರಿಧಾನ್ಯದಲ್ಲಿ ಊಟ ಮಾಡ್ಬೇಕು ಅಂತೇಳಿ ನಾನು ಕಡಿಮೆ ರೇಟ್ಗೆ ರೈತರಿಗೆ ಬೆಳೆಯರಿ ಮಾತ್ರ ಕಡಿಮೆ ರೇಟಿಗೆ ಕೊಡ್ತೀನಿ ಸರ್. ಇನ್ನು ಇದ್ದಿದ್ದೆಲ್ಲ ಜಿನ್ನ ಹಾಕ್ಸ್ಬಿಟ್ಟು ಅಕ್ಕಿ ಮಾಡಿಟ್ಕೊಳ್ತೀನಿ, ಬಂದು ಮನೆಗೆ ಬಂದು ತಗೊಂಡು ಹೋಗ್ತಾರೆ ಸರ್. ಅಂದ್ರೆ ಯಾವುದೇ ರಾಸಾಯನಿಕ ನೀವು ಬಳಸಲ್ಲ ಅಲ್ಲಿ? ಇಲ್ಲ ಸರ್, ನಾವು ಎಂದೂ ರಾಸಾಯನಿಕ ಯಾವುದು ಸಿಂಪರಣೆ ಮಾಡೋದಾಗ್ಲಿ ಗೊಬ್ಬರ ಆಗ್ಲಿ ಏನು ಬಳಸೋದಿಲ್ಲ. ನಾವು ಯಾವತ್ತಿಗೂ ಸಾವಯವ ಕೃಷಿಯಲ್ಲೇ ಬೆಳೆ ಬೆಳೀತಕ್ಕಂಥದ್ದು ಸರ್. ಈಗ ಅಂತರ ಅಂತಂದ್ರೆ ಯಾವ ಅಂತರದಲ್ಲಿ ಬಿತ್ತನೆ ಮಾಡ್ತೀರಾ? ಈಗ ಎಡೆಗುಂಟೆ ಬುಡಗುಂಟೆದಾಯಕ್ಕೆ ಬಿತ್ತನೆ ಮಾಡೋಂಥದ್ದು ಈ ತರ? ಬುಡಗುಂಟೆ ದಾಯಕ್ಕೆ ಬಿತ್ತನೆ ಮಾಡ್ಬಿಡ್ತೀವಿ ಸರ್. ಮಳೆ ಇಲ್ದಿದ್ರೆ ಏನೋ ನಮ್ಗೆ ಅವಾಗ ಎಡೆ ಹೊಡ್ಕೊಂಡ್ಬಿಟ್ಟು ಕೂಲರ್ ನೆಕ್ಕಿ ಕಳೆ ತೆಗೆಸ್ಬಿಟ್ರು, ಒಂದ್ಸರಿ ಕಳೆ ತೆಗೆದ್ಬಿಟ್ರೆ ಮುಗ್ದೋಯ್ತು ಸರ್, ಅದು ಫಸ್ಲಿಗೆ ಮಳೆ ಬಂದ್ಬಿಟ್ರೆ ಫಸ್ಲ ಸಹ ಫಸ್ಲ ಆಗ್ಬಿಡುತ್ತೆ ಸರ್. ಪ್ರತಿಯೊಂದು ಅಷ್ಟೇ ಆರ್ಕ ನವಣೆ ಎಲ್ಲರದು ಅಲ್ಲಿ ಕಳೆ ತೆಗೆದ್ರೆ ನಾವೆಲ್ಲ ಕ್ಲೀನ್ ಮಾಡ್ಕೊಂಡು ಬೆಳೆ ಬೆಳೀತಾ ಇರ್ತೀವಿ ಸರ್. ಅಂದ್ರೆ ಯಾವುದೇ ಕಳೆನಾಶಕಗಳನ್ನ ನೀವು ಸಿಂಪರಣೆ ಮಾಡಲ್ಲ ನಂಗಾಯ್ತು? ಇಲ್ಲ ಸರ್, ಕಳೆನಾಶಕ ಸಿಂಪರಣೆ ಮಾಡಕ್ಕೆ ಹೋಗಲ್ಲ. ಯಾವುದೇ ಕಳೆನಾಶಕನ ದಯವಿಟ್ಟು ರೈತರಿಗೆ ಎಲ್ಲರೂ ಕೈ ಮುಗಿದು ಹೇಳ್ತೀನಿ, ಹೊಲಗಳಿಗೆ ಮಾತ್ರ ಕಳೆನಾಶಕ ಹೊಡಿಬೇಡ್ರಿ, ಔಷಧಿ ಹಾಕ್ಬೇಡ್ರಿ, ನಮ್ಮ ಭೂಮಿಯನ್ನ ಕೆಡಿಸ್ಬೇಡ್ರಿ, ನಮ್ಮ ಭೂಮಿಯನ್ನ ಉತ್ತಮವಾದ ಬೆಳೆ ಬೆಳಿಲಿಕ್ಕೆ ಅನುವು ಮಾಡಿಕೊಡಿ. ಯಾಕಂದ್ರೆ ಯಾವುದೇ ಕಾರಣದ ನೀವು ಕಳೆನಾಶಕ ಮಾತ್ರ ನಾವು ಈರುಳ್ಳಿ ಹಾಕಿದೀವಿ ಅಂತ ಹೊಡಿಬೇಡ್ರಿ, ಯಾತಕ್ಕೂ ಕಳೆನಾಶಕ ಹೊಡಿಬೇಡಿ. ಮೆಕ್ಕೆಜೋಳ ಹಾಕಿದೀವಿ ಅಂತ ಕಳೆನಾಶಕ ಹೊಡೆದು ಎಲ್ಲ ಜಮೀನು ಹಾಳು ಮಾಡ್ಕೊಳ್ತಾ ಇದ್ರಿ. ಇವತ್ತು ಕಳೆನಾಶಕದಿಂದ ಏನಾಗಿದೆ ಅಂತ ಕೆಲವರಿಗೆ ಮನವರಿಕೆ ಆದರೂ ಸಮೇತಗೂ ಅವ್ರು ಬಿಡ್ತಾ ಇಲ್ಲ, ಕೂಲರ್ ಸಿಗಲ್ಲ ಅಂತ. ಕೂಲರ್ ಸಿಗದಿದ್ರು ಪರವಾಗಿಲ್ಲ, ಕಳೆನಾಶಕ ಹೊಡೆದಂಗೆ ಎಡೆ ಹೊಡೆದು ನಾವೇ ಒಂದು 10 ಜನ ಕರ್ಕೊಂಡೋಗಿದ್ವಿ, ಒಂದು ಸ್ವಲ್ಪ ಕಳೆನ ಕಡಿಮೆ ಮಾಡ್ಕೋಬೇಕು. ಈಗ ನಾವು ಶೇಂಗಾ ಬಿತ್ತನೆ ಮಾಡ್ಬೇಕಾದ್ರೆ ಒಂದು 3 ತಿಂಗಳು ಮುಂಚೆ ನಾವು 2-3 ಹಸಿ ಕೊಡ್ತಾ ಇರುತ್ತೆ. ಅವಾಗ 3 ತಿಂಗಳು ಮುಂಚೆನೆ ನಾವು ಕ್ಲೀನಾಗಿ ಅರಿಕೆ ಅಂತ ಓಕನ್ನ ಕಳೆದ್ರೆ ಬಿತ್ತನೆ ಮಾಡ್ಬೇಕಾದ್ರೆ 1 ಚೀಲ ಬೀಜ ನಾನು ಬಿತ್ತನೆ ಮಾಡಿದ್ರೆ ಬರೀ ಒಂದು 10 ಜನ ಹೋಗಿ ಒಂದೇ ದಿನಕ್ಕೆ ಆಗ ಮಾಡ್ಕೊಂಡು ಕಳೆನೆ ವಾಪಸ್ ಬಂದ್ಬಿಡ್ತಾರೆ ಸರ್. ನನ್ನ ಹೊಲದಾಗ ಕಳೆನೇ ಇರಲ್ಲ, ಯಾಕೆಂದ್ರೆ 3 ಸಾರಿ ಅರಗಿಸ್ತಿರ್ತೀನಿ, ಖಾಲಿ ನೆಲವನ್ನ ಉಳುಮೆ ಮಾಡಿ ಅರಿಸಿರ್ತೀನಿ. ಅಲ್ಲೆಲ್ಲ ಬೀಜಗಳು ಹುಟ್ಟಿದ್ದಾದ್ಮೇಲೆ ಎಲ್ಲ ಸತ್ತೋಗಿರ್ತವೆ, ಹಂಗಾಗಿ ಕಳೆನೇ ಬರೋದಿಲ್ಲ. ನಾವು ಎಂದೂ ನಮ್ಮ ಹೊಲಗಳಿಗೆ ಯಾವುದೇ ಕಾರಣದ ಕಳೆನಾಶಕ ನಾವು ಸಿಂಪರಣೆ ಮಾಡಕ್ಕೆ ಹೋಗೋದಿಲ್ಲ, ನಮಗೆ ಕಳೆನಾಶಕ ಬೇಡ. ನಾವು ಅದನ್ನ ದಯವಿಟ್ಟು ಎಲ್ಲ ರೈತರಿಗೂ ಕೈ ಮುಗಿದು ಹೇಳ್ತೀನಿ, ಕಳೆನಾಶಕವನ್ನ ದಯವಿಟ್ಟು ಕೈ ಬಿಟ್ಬಿಡ್ರಿ, ಯಾರು ಹೊಡಿಬೇಡ್ರಿ, ಯಾವುದೇ ಔಷಧಿ ಹೊಡಿಬೇಡ್ರಿ, ಯಾವುದೇ ಗೊಬ್ಬರಗಳನ್ನ ಹಾಕಬೇಡ್ರಿ, ದನ ಕಟ್ಕೇಳ್ರಿ, ಒಂದು ಹಸು ಕಟ್ಕೇಳ್ರಿ, ಸುಮಾರು 10 ಎಕರೆ ಜಮೀನನ್ನ ನೀವು ಸಾವಯವ ಕೃಷಿಯಲ್ಲಿ ಮಾಡಬಹುದು. ಒಂದು ನಾಟಿ ಹಸ 10 ಎಕರೆ ಜಮೀನು ಒಬ್ಬ ರೈತ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಅದ್ರ ಗಂಜಲಿಂದ ಜೀವಾಮೃತ ಆಗುತ್ತೆ, ಸಗಣಿಯಿಂದ ಒಳ್ಳೆ ಗೊಬ್ಬರ ಬರುತ್ತೆ, ತುಂಬಾ ಒಳ್ಳೆ ಅದ್ಭುತವಾಗಿ ನಿಮ್ಮ ಮನೆಗೆ ಹಾಲು ಸಿಗುತ್ತೆ. ಇದೆಲ್ಲದರಿಂದ ನಾವು ಎಷ್ಟು ಆರೋಗ್ಯವಾಗಿರ್ಬೋದು ಅಂದ್ರೆ, ನಾನು ಅದಕ್ಕೆ ಒಂದು ಹಸು ಕಟ್ಟಿಲ್ಲ, ಇನ್ನು ಎಮ್ಮೆ ಕಟ್ಕೊಂಡಿದ್ದೀನಿ. ಎಮ್ಮೆಯಲ್ಲೇ ನನಗೆ ತೃಪ್ತಿಯಾಗಿ ಡೈಲಿ ಬೆಳಿಗ್ಗೆ 2 ಲೀಟರ್ ಸಾಯಂಕಾಲ 2 ಲೀಟರ್ ಹಾಲು ಕೊಡುತ್ತೆ. ತುಂಬಾ ಅದ್ಭುತವಾದ ಹಾಲು ಮೊಸರು ಎಲ್ಲನೂ ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತೀವಿ. ಅದು ಸಹ ಸಾವಯವ ಕೃಷಿಯಲ್ಲಿ ಬೆಳೆ ಬೆಳೆದಿರತಕ್ಕಂಥ ಮೇವನ್ನು ಮೇಯ್ತೈತೆ, ಅದು ಒಳ್ಳೆ ಆರೋಗ್ಯವಿರುತ್ತೆ, ಅದೆಂದೂ ಸಹ ಅದ್ರ ಕಾಯಿಲೆನೇ ಇರಲ್ಲ. ಅಂತ ಇಂಥ ಒಂದು ಬೆಳೆಯನ್ನು ಬೆಳೆದಾಗ ನಮ್ಮ ಮನೆಯ ಒಂದು ಸಮೃದ್ಧ, ನಮ್ಮ ಒಂದು ವ್ಯವಸಾಯನೇ ಒಂದು ಒಳ್ಳೆಯ ಇದಕ್ಕೆ ಹೋಗ್ತಾ ಇರುತ್ತೆ. ನಾವೆಲ್ಲ ಇವತ್ತು ಯಾರೂ ಅವಿದ್ಯಾವಂತರಿಲ್ಲ, ಎಲ್ಲರೂ ವಿದ್ಯಾವಂತರೇ. ಅವತ್ತು ಇಂದಿನ ಕಾಲದಲ್ಲಿ ಶೆಡ್ ಬಟ್ಲು ಅಂತ ಇದ್ವು, ಅದನ್ನ ಎತ್ತು ಹುಡ್ಕೊಂಡು ಒಡ್ಕೊಂಡು ಅವನೇ ಬಿತ್ತಾ ಇದ್ದ ಗಂಡ ಮಗ, ಅದು 3 ತಾಳಿಗೂ ಹೋಗ್ತಾ ಇತ್ತು. ಯಾವುದು ಸಿರಿಧಾನ್ಯ, ಸಿರಿಧಾನ್ಯಕ್ಕೆ ಮಾತ್ರ ಅದು ಶೆಡ್ ಬಟ್ಲನ್ನ ಉಪಯೋಗಿಸ್ತಾ ಇದ್ರು. ಅಂದ್ರೆ 3 ತಾಳು ಕೂರಿಗೆ ಅಂತ 3 ತಾಳು ಕೂರಿಗೆನಲ್ಲಿ ಶೆಡ್ ಬಟ್ಲು, ಅವನೇ ಮೊದಲು ಕಟ್ಕೊಂಡು ಅವನೇ ಬಿತ್ತ ಹೋಗನು, ಅವನೇ ಬೇಸಾಯ ಎತ್ತುಗಳು ಹೊಡಿತಾ ಹೋಗನು. ಎಂತ ಅದ್ಭುತವಾದ ಕೆಲಸವನ್ನ ಹಿಂದೆ ಮಾಡ್ತಾ ಇದ್ರು ಅಂದ್ರೆ, ಅವತ್ತಿನ ಕಾಲದಲ್ಲಿ ನಾವು ಅದನ್ನ ಅನುಭವಿಸಿದೀವಿ, ಬಿತ್ತನೆ ಎಲ್ಲ ಮಾಡಿದೀವಿ. ಮತ್ತೆ ನಮ್ಮ ತಾತ ಅವರು ಹಿಂದೆಲ್ಲ ಕಪ್ಪಳೆ ಹೊಡಿತಾ ಇದ್ರು, ನಾವು ಅವಾಗಿನ್ನ ಮೂರನೇ ಕ್ಲಾಸ್ ಎರಡನೇ ಕ್ಲಾಸ್ ಓದ್ತಾ ಇದ್ವಿ. ಏ ಬಾರೋ ಎತ್ತಾಡ್ರಿ ನೋಡಿ ಅಂತ ಅಂದ ಕರ್ಕೊಂಡು ಹೋಗೋರು. ನಾವು ಅವ್ರ ಹಿಂದ್ಗಡೆ ಆ ಬಾನಿ ಮೇಲೆ ಕುಕ್ಕೊಂಡು ಕೆಳಕನ್ನ ಹೋಗ್ಬಿಟ್ಟು ಅಲ್ಲಿಳ್ದ ಆ ಎತ್ತುಗಳು ಮೇಲೆ ಹೊಡ್ಕೊಂಡು ಬರ್ತಿದ್ವಿ. ಇದೆಲ್ಲ ಎಷ್ಟು ನಮಗೆ ಖುಷಿ ಕೊಡ್ತಾ ಇತ್ತು ಅಂದ್ರೆ ಒಂಥರ ಆನಂದ ಆಗ್ತಾ ಇತ್ತು ಸರ್ ಆ ಟೈಮ್ನಲ್ಲಿ. ಯಾಕೆ ಇಷ್ಟೊಂದು ಬದಲಾವಣೆ ಆಯ್ತು ಈ ಕೃಷಿಯಲ್ಲಿ? ಇದು ವಿದ್ಯುತ್ ಅಂತ ಬಂದ್ಬಿಟ್ಟು ಎಲ್ಲಾನು ಸಹ ವಿದ್ಯುತ್ ಮೂಲಕ ವ್ಯವಸಾಯ ನೀರನ್ನ ಪಂಪ್ ಸೆಟ್ ಮೂಲಕ ಹೊಡೆದು ವ್ಯವಸಾಯ ಮಾಡಕ್ ಶುರು ಮಾಡಿದ್ರು ಸರ್. ಹಂಗಾಗಿ ಇದು ಚೆನ್ನಾಗೇ ಇದೆ, ಬಟ್ ಇದ್ರದ್ದೇನು ಸಮಸ್ಯೆ ಇಲ್ಲ. ಆದ್ರೆ ನಾವು ವ್ಯವಸಾಯದಲ್ಲಿ ನೀರನ್ನ ಇಡಬೇಕಾದ್ರೆ ಬೆಳೆಗೆ ಎಷ್ಟು ನೀರು ಬೇಕು, ಎಷ್ಟು ಕೊಟ್ಟಿಗೆ ಗೊಬ್ಬರ ಬೇಕು ಅದನ್ನ ನಾವು ಫಸ್ಟ್ ತಿಳ್ಕೊಂಡು ಎಲ್ಲಕ್ಕೂ ಕೊಡ್ತಾ ಹೋದ್ರೆ ಅದ್ಭುತವಾದ ಬೆಳೆಯನ್ನ ಬೆಳಿಬಹುದು ಸರ್. ಇವತ್ತು ಈಗ ಆಲುಬ್ಲು ಭತ್ತ ಅಂತಂದ್ರೆ ಎಷ್ಟೆಕರೆ ಒಳಗಡೆ ಬೆಳಿತೀರಾ? ಒಂದ್ ಎಕರೆಗೆ ಎಷ್ಟು ಕೆಜಿ ಬೇಕಾಗುತ್ತೆ ಬಿತ್ತನೆ ಬೀಜ? ನಾವು ಸುಮಾರು ಒಂದೂವರೆ ಎಕರೆ ಎರಡು ಎಕರೆ ಹಾಕಿದೀವಿ ಸರ್. ಒಂದೂವರೆ ಎಕರೆ ಒಂದ್ ಹತ್ರ ಇದೆ, ಒಂದು ಕಾಲು ಎಕರೆ ಒಂದ್ ಹತ್ರ ಇದೆ. ಅದಕ್ಕೂ ಸೇರಿ ಒಂದು 60 ಕೆಜಿ ಬೀಜವನ್ನ ತಗೊಂಡೋಗಿದ್ವಿ. ಒಂದು 30 ಕೆಜಿ ಬಿತ್ತನೆ ಮಾಡಿದ್ರೆ 30 ಕೆಜಿ ಬೇಕಾಗತ್ತೆ. ಚೆಲ್ಲಿದ್ರೆ ಒಂದು 40-50 ಕೆಜಿ ಚೆಲ್ಲಿ ರೋಟರ್ ಹೊಡೆದ್ರೆ ಜಾಸ್ತಿ ಬೇಕಾಗುತ್ತೆ. ಈಗ ಬೀಜ ಚೆಲ್ಲಿದ್ರೆ ಅಂದ್ರೆ ಕಳೆಗಳನ್ನ ಎಲ್ಲ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತಲ್ವಾ? ಯಾಕಂದ್ರೆ ಬೀಜ ಚೆಲ್ಲಿದಾಗ ಅದ್ರೊಳಗಡೆ ಯಾವುದೇ ಬೇಸಾಯ ಕ್ರಮ ಮಾಡಕ್ ಆಗಲ್ಲ. ಕೂಲೆ ನಿಕ್ಕಿ ತೆಗೆಸ್ಬಿಟ್ರು ಒಂದ್ಸಾರಿ, ಒಂದ್ಸಾರಿ ತೆಗೆದ್ಬಿಟ್ರೆ ಸಾಕು ಫಸ್ಟ್ ಕ್ಲಾಸ್ ಆಗಿ ಫಸಲ ಆಗ್ತಾ ಇರುತ್ತೆ ಸರ್. ತಿರು ಮತ್ತೆ ತೆಗಿಯೋದು ಬೇಕೇ ಆಗಿಲ್ಲ ಅದು. ಯಾಕಂದ್ರೆ ಎತ್ಬಿಟ್ಟು ನೆಳ್ಗೌಕೊಂಡ್ರೆ ಕಳೆ ಏಳೋದೇ ಇಲ್ಲ ಅದ್ರಲ್ಲಿ. ಯಾವುದೇ ಸಿರಿಧಾನ್ಯದಲ್ಲಿ ಕಳೆ ಎದ್ದಳೋದು ಕಷ್ಟನೇ ಆಗ್ಬಿಡುತ್ತೆ. ಈ ಆಲುಬ್ಲು ಭತ್ತ ಅಂತಂದ್ರೆ ಎಷ್ಟು ತಿಂಗಳಿಗೆ ಕಟಾವು ಬರುತ್ತೆ? ಅದು 3 ತಿಂಗಳಿಗೆ ಬರುತ್ತೆ ಸರ್. ಈಗ ಕಟಾವಿನ ಹಂತದಲ್ಲಿ ಏನು ವಿಧಾನಗಳನ್ನ ಅನುಸರಿಸ್ತೀರ? ಕೂಲೆನ ಯಾಕಂದ್ರೆ ಅದು ಸ್ವಲ್ಪ ಕಟ್ಟೆ ನೆಲ ಆಗಿದ್ರಿಂದ ನೀರ್ ನಿಂತಿರುತ್ತೆ ಮಳೆ ಬಂದಾಗ. ಹಂಗಾಗಿ ಕೂಲೆನ ಇಟ್ಟು ಕೊಯ್ಸಿ ಏರಿಸ್ಬಿಟ್ಟು ಮಿಷಿನ್ ಹಾಕಿಸ್ತೀವಿ ಹೊರಗಡೆ ತಗೊಂಡ್ಬಿಟ್ಟು. ಭತ್ತದ ಮಿಷಿನ್ ಇರುತ್ತೆ, ಆ ಮಿಷಿನ್ ಹಾಕಿ ಭತ್ತ ತೆಗಿತೀವಿ ಸರ್. ಈಗ ವರ್ಷ ಎಲ್ಲ ನಾವು ಅದರಲ್ಲೇ ಅಕ್ಕಿ ಮಾಡ್ಕೊಂಡು ನಾವು ಊಟ ಮಾಡ್ತಾ ಇದ್ವಿ, ಮನೆಗೆ ಬಳಸ್ತಾ ಇದ್ವಿ, ಬೇರೆಯವರಿಗೂ ಕೊಡ್ತೀವಿ ಅಂತ ಹೇಳಿರ ಆಲು ಭತ್ತದ ಒಂದು ಅಕ್ಕಿಯನ್ನ ಕೊಡ್ತೀವಿ. ಈಗ ನೀವು ಅಕ್ಕಿಯನ್ನ ಬೇರ್ಪಡಿಸುವ ಒಂದು ವಿಧಾನ ಯಾವ ರೀತಿ, ಇದ್ರ ಬಗ್ಗೆ ಹೇಳಿ. ಇಲ್ಲಿ ಒಂದು ಮಾರಿಕಣ್ಮೆ ಹತ್ರ ಹೇಳಿ ಲೋಕೇಶ್ ಸರ್ ಅಂತ ಹೇಳಿ ಅಲ್ಲಿ ಸಿರಿಧಾನ್ಯದ ಮಿಲ್ ಮಾಡಿದ್ದಾರೆ ಸರ್. ಸುಮಾರು 5 ಮಿಲ್ಗಳು ಓಡುತ್ತೆ. ಒಂದು ಕಲ್ಲು ಮಣ್ಣು ಮಾಡುತ್ತೆ, ಎರಡನೇದು ಸಿಪ್ಪೆ ಸುಲಿತೈತೆ, ಮೂರನೇದು ಅದರಲ್ಲಿ ಇನ್ನೂ ಸಿಪ್ಪೆ ಬಿಟ್ಟಿರೋದನ್ನ ಅದು ಸುಲಿದು ಕಡೆಗೆ ಆಗುತ್ತೆ, ನಾಲ್ಕನೇದು ಜರಡಿ ಹಿಡಿದು ಅಕ್ಕಿ ಒಂದ್ ಕಡೆ ಅದರ ಗುಂಡ್ಲೇನು ಬಂದ್ರೆ ಅದೊಂದ್ ಕಡೆ ಇದಾಗಿ ಅದು ಕರೆಕ್ಟ್ ಆಗಿ ಅಕ್ಕಿ ಬಹಳ ಚೆನ್ನಾಗಿ ಬರುತ್ತೆ ಸರ್. ಅಲ್ಲಿ ಹೋಗಿ ಜಿನ್ನಾಕ್ಷಿ ಬಂದ್ಬಿಟ್ರೆ ತುಂಬಾ ಅದ್ಭುತವಾದ ಒಂದು ಸಿರಿಧಾನ್ಯದ ಅಕ್ಕಿ ಬರುತ್ತೆ ಸರ್. ಅಲ್ಲಿ ಪಾಲಿಸಿನೇ ಇರಲ್ಲ, ಅಕ್ಕಿ ಪಾಲಿಸ್ ಇಲ್ಲದೆ ಇರತಕ್ಕಂತಹ ಅಕ್ಕಿಯನ್ನ ನಾವು ಊಟ ಮಾಡ್ಬೇಕು ಸರ್. ಪಾಲಿಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಕ್ಕಿನ. ಒಟ್ಟಾರೆ ನೀವು ಆಲುಬ್ಲು ಭತ್ತದ ಭತ್ತನೂ ಹಾಕ್ಸಿಕೊಂಡ್ಬರ್ತೀರಿ, ಬೇರೆ ಸಿರಿಧಾನ್ಯಗಳನ್ನೂ ಅಲ್ಲಿ ಮಿಲ್ ಮಾಡಿಸ್ಕೊಂಡ್ಬರ್ತೀರಿ? ಸಿರಿಧಾನ್ಯನು ಮಿಲ್ ಮಾಡಿಸ್ತೀವಿ, ಭತ್ತನೂ ಬೇರೆ ಕಡೆ ಹಾಕ್ಸ್ಕೊಂಡ್ಬರ್ತೀವಿ ಸರ್. ಈಗ ನೀವು ಬೆಳೆಯುವಂತಹ ಆಲು ಭತ್ತದ ಒಂದು ಅಕ್ಕಿಯನ್ನ ನೀವು ಸಾಕಷ್ಟು ಬಳಸಿದ್ರ, ಪ್ರತಿನಿತ್ಯ ಅನ್ನ ಮಾಡ್ಕೊಂಡು ಊಟ ಮಾಡಿದ್ರ, ಈಗ ಬೇರೆ ಹೊರಗಡೆ ಮಾರ್ಕೆಟ್ನಲ್ಲಿ ಸಿಗುವಂತ ಅಕ್ಕಿಗೂ ಇದಕ್ಕೆ ಏನು ಬದಲಾವಣೆ ಕಂಡಿದೀರ? ಸರ್, ಹೊರಗಡೆಯಿಂದ ತಂದಿರೋ ಅಕ್ಕಿ ನಮಗೆ ಊಟದಲ್ಲಿ ನೋಡಿದರೆ ಬಹಳ ಕಷ್ಟ ಆಗುತ್ತೆ ಸರ್. ನಾವು ಊಟ ಮಾಡೋಕ್ಕೆ ಒಂಥರ ಆಗುತ್ತೆ. ಇದು ಒಳ್ಳೆ ಸ್ಮೆಲ್ ಇರುತ್ತೆ, ಬಹಳ ಚೆನ್ನಾಗಿರುತ್ತೆ. ರುಚಿಕರವಾದ ಆಹಾರವನ್ನು ನಾವೇ ಬೆಳೆದಿರ್ತಕ್ಕಂತಹ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂತಹ ಆಹಾರ ಅದ್ಭುತವಾದ ಆಹಾರ ಸರ್. ಅಂತಹ ಒಂದು ಆಹಾರವನ್ನು ಸೇವನೆ ಮಾಡೋದ್ರಿಂದ ನನಗೆ ಖುಷಿ ಅನಿಸುತ್ತೆ ಸರ್. ಒಟ್ಟಾರೆ ಈಗ ಸಾಕಷ್ಟು ಜನ ರೈತರು ಬೆಳೆಯುವಂಥವ್ರಿಗೆ ನೀವು ಈ ಒಂದು ಭತ್ತದ ತಳಿಯ ಬೀಜವನ್ನು ಕೊಡ್ತಾ ಇದ್ದೀರಾ? ಭತ್ತದ ಬೀಜ ಹಿಡಿದು ಸಿರಿಧಾನ್ಯ, ಆರ್ಕ, ನವಣೆ, ಊದಲು, ಪ್ರತಿ ಒಂದು ಬೀಜನು ಯಾವುದೇ ರೈತ ಬಂದರೂ ನಾವು ಕಡಿಮೆ ರೇಟಿಗೆ ಬೆಳಿಲಿ ಅಂತ ಹೇಳಿ 5-10 ಕೆಜಿ ಕೊಡ್ತೀನಿ ಸರ್ ಬೀಜನ. ಅದಕ್ಕಿಂತ ಜಾಸ್ತಿ ಕೊಡೋಕೆ ಹೋಗಲ್ಲ, ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಅವರು ಜಿನ್ ಹಾಕ್ಸ್ಬಿಟ್ಟು ಅಕ್ಕಿ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಒಂದು 5-10 ಕೆಜಿ ಅಂತೂ ಬಿತ್ತನೆ ಮಾಡಲಿಕ್ಕೆ ಎಲ್ಲ ರೈತರು ಯಾರನ್ನ ಬರಲಿ ಹೇಳಿ ಸರ್. ನನ್ನ ಹತ್ರ ಬೀಜ ಇದೆ, ಪ್ರತಿ ವರ್ಷ ಕೊಡ್ತೀನಿ ಸರ್. ಈಗ ನಿಮ್ಮ ಹತ್ರ ಆಲುಬ್ಲು ಭತ್ತದ ಒಂದು ಬೀಜ ಇದೆ ಅಂತ ಹೇಳಿ ಹೆಂಗ ಗೊತ್ತಾಗಬೇಕು ಜನಗಳಿಗೆ? ನಾನು ಭತ್ತ ಗೊತ್ತಾಗ್ಬೇಕಂದ್ರೆ ನಾನೇನು ಪ್ರಚಾರ ಮಾಡಲಿಲ್ಲ ಸರ್. ಅನೇಕ ಜನ ನಮ್ಮೂರಾಗೆಲ್ಲ ಗೊತ್ತು, ಅಕ್ಕಪಕ್ಕ ಒಂದು 10 ಜನ ರೈತರು ತಗೊಂಡೋಗಿದ್ದಾರೆ. ಒಬ್ಬರು ಹಿರಿಯೂರಿನಲ್ಲಿ ಈಗ ತಾನೇ ಬಿತ್ತಿದ್ದಾರೆ, ಬಹಳ ಚೆನ್ನಾಗಿ ಬಂದಿದೆ. ಆ ಥರ ಅವ್ರದ್ದು ಹೊಲ ನೋಡಿದ್ರೆ ಎಲ್ಲಿತ್ತು ಬೀಜ ಭಾಳ ಚೆನ್ನಾಗಿದೆ ಅಂತ ಭಾಳಷ್ಟು ಜನ ಅವ್ರನ್ನೂ ಕೇಳಿದ್ದಾರೆ. ಈ ಥರ ಪ್ರಚಾರ ಆಗಿ ಅದು ಅವರ ಬಂದು ನನ್ನ ಹತ್ರ ಆಲುಬ್ಲು ಭತ್ತ ಬೀಜ ತಗೊಂಡೋಗ್ತಾರೆ ಸರ್. ಅದು ಮಳೆ ಆಶ್ರಯ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ನೀರಾವರಿಗೆ ಹಾಕಿದ್ರೆ ಹಸಿಗಸಿ ನೀರು ಕಟ್ಟಿದ್ರೆ ಸಾಕು, ಅದ್ರಾಗೆ ನಿಲ್ಲಿಸಲೇ ಬೇಕಿಲ್ಲ. ಅಂತಹ ಒಂದು ಅದ್ಭುತವಾದ ಬೆಳೆಯನ್ನ ಆಲುಬ್ಲು ಬೆಳೆ ಬೆಳಿತೈತೆ ಸರ್ ಭತ್ತ. ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ಬೇರೆ ರೀತಿಯಾದಂತಹ ಸರ್ಕಾರಿ ಗೊಬ್ಬರಗಳನ್ನ, ರಾಸಾಯನಿಕ ಗೊಬ್ಬರಗಳನ್ನ ಕೊಡಲ್ಲ ಅಂತ ಹೇಳಿದ್ರ, ಎಷ್ಟು ಪ್ರಮಾಣದಲ್ಲಿ ಈ ಎಮ್ಮೆ ಸಾಗಾಣಿಕೆ ಮಾಡಿದ್ರ ನೀವು? ಕೊಟ್ಟಿಗೆ ಗೊಬ್ಬರ ಬೇಕಲ್ಲ. ಕೊಟ್ಟಿಗೆ ಗೊಬ್ಬರ ಆದ್ರೆ ನಾನು ಒಂದು 2 ಎಮ್ಮೆ ಸಾಕಿದ್ದೀನಿ ಸರ್. ಆ 2 ಎಮ್ಮೆಯಿಂದ ಕನಿಷ್ಠ ಆದ್ರೂ ವರ್ಷದ್ದು ಎಲ್ಲ ಸೇರಿಸಿ ಒಂದು 4-5 ಲೋಡ್ ಗೊಬ್ಬರ ಆಗುತ್ತೆ ಸರ್. 4 ಲೋಡ್ ಆಗುತ್ತೆ, ಎಲ್ಲ ಮಣ್ಣು ಅದು ಇದು ಮಿಕ್ಸ್ ಮಾಡಿ ನಾವು ಇದು ಮಾಡಿರ್ತೀವಿ. ಒಂದು 4 ಲೋಡ್ ಗೊಬ್ಬರನ ಒಂದು ವರ್ಷಕ್ಕೆ ಕನಿಷ್ಠ ಅಂದ್ರೂ 4 ಎಕರೆಗೆ ಚೆಲ್ಬಿಟ್ರೆ ಸಾಕು, ಇನ್ನೊಂದು ವರ್ಷಕ್ಕೆ ಅದಕ್ಕೆ ಹಾಕಿ ಅದು 3 ವರ್ಷ ಏನು ಗೊಬ್ಬರ ಹಾಕಿರ್ತೀವೋ ಆ ನೆಲ 3 ವರ್ಷ ತನಕ ಬೆಳೆ ಕೊಡುತ್ತೆ ಸರ್. ಇನ್ನೊಂದು ವರ್ಷ ಬೇರೆ ನೆಲಕ್ಕೆ ಹಾಕ್ತೀವಿ, ಇನ್ನೊಂದು ವರ್ಷ ಬೇರೆ, ಈ ತರ ನಾವು ಚೇಂಜ್ ಮಾಡ್ತಾ ಹೋಗ್ತೀವಿ. ಅಲ್ಲಿಗಾಲೇ 3 ವರ್ಷ ಕಾಲ ಅದ ಕಾಲ ಬಂದಿರುತ್ತೆ ಗೊಬ್ಬರ. ಈಗ ಕೆರೆ ಮಣ್ಣು ಹೊರಗಡೆಯಿಂದ ತಂದು ಕೊಡುವಂಥದ್ದು ಇದು ಏನು ಮಾಡಲ್ಲ ನೀವು? ನಾವು ಯಾವುದು ಹೊರಗಡೆಯಿಂದ ಮಣ್ಣು ಪಣ್ಣು ಏನು ಹೊಡ್ಸಲ್ಲ ಸರ್, ಎಲ್ಲ ಬರೀ ಸಾವಯವ ಕೃಷಿಯಲ್ಲಿ ಇದನ್ನೇ ಕೊಟ್ಟಿಗೆ ಗೊಬ್ಬರವನ್ನೇ ಉಪಯೋಗಿಸಿ ಮಾಡ್ತೀವಿ. ಹಾಗೂ ನಾವು ಕೆಲವು ಏನ್ ಮಾಡ್ತಾ ಇರ್ತೀನಿ ತೋಟದಲ್ಲಿ, ನಾನು ಈಗ ಸರ್ಬಿದೆ ಎಲ್ಲ ಕಡ್ದುಬಿಟ್ಟು ಫುಲ್ಲು ತೋಟ ತುಂಬಾ 1 ಎಕರೆ ಇದೆ, 1 ಎಕರೆಗೆ ಫುಲ್ ಅಳ್ಡಿ ಬಿಡೋಣ. ಅಳ್ಡಿ ಬಿಟ್ರೆ ಒಳ್ಳೆ ಒಂದು ಕಳೆನಾಶಕನು ಹೊಡೆಯೋದೇ ಬೇಕಿಲ್ಲ, ಅದೇ ನಶಿಸಿ ಹೋಗುತ್ತೆ. ಯಾವುದೇ ಕಾರಣದ ಒಂದು ನಮ್ಮ ಹೊಲದಲ್ಲಿ ಬೇರೆ ಹುಳುಗಳು ಬಿಡಲ್ಲ, ರೈತ ಮಿತ್ರ ಹುಳುಗಳಾದ್ರೆ ನನ್ನ ಹೊಲದಲ್ಲಿ ಯಾವಾಗ್ಲೂ ಸದಾ ಇರ್ತವೆ. ಎರೆಹುಳುಗಳು ಸುಮಾರು ಭೂಮಿಯ 9 ಇಂಚಿನವರೆಗೂ ರೈತನಿಗೆ ಬೇಕಾಗ್ತಕ್ಕಂತ ಜೀವಾಮೃತ ಇರುತ್ತೆ ಸರ್. ಅದನ್ನೇನಾದ್ರೂ ನಾವು ಈ ಕಳೆನಾಶಕ ಹೊಡೆದ್ಬಿಟ್ರೆ ಎಲ್ಲ ಸತ್ತೋಗ್ಬಿಟ್ರೆ ಮುಂದಿನ ಬೆಳೆ ಆಗದೆ ಕಷ್ಟ ಆಗೋಗ್ಬಿಡುತ್ತೆ. ಹಂಗಾಗಿ ಹೊಲ ತುಂಬಾ ನಾವು ಆದಷ್ಟು ಪ್ರಯತ್ನ ಪಟ್ಟು ಬೇಸಾಯ ಮಾಡೋದ್ಕಿನ್ನ ತುಳಿಯೋದ್ಕಿನ್ನ, ಯಾಕಂದ್ರೆ ಟ್ರ್ಯಾಕ್ಟರ್ ವೆಯ್ಟ್ ಬಹಳ ಇರುತ್ತೆ, ತುಳಿಸಬಾರ್ದು. ಈಗ 2 ಮಕ್ಕಳಿರ್ತಾರೆ, ಬರೀ ಕಾಲಲ್ಲಿ ಹೋಗೋನಿಗೂ ಮತ್ತೆ ಚಪ್ಪಲಿ ಹಾಕಿಕೊಂಡು ಹೋಗೋನಿಗೂ ವ್ಯತ್ಯಾಸ ಇರುತ್ತೆ. ಬರೀ ಕಾಲಲ್ಲಿ ಹೋಗೋನು ನಿಧಾನಕ್ಕೆ ಹೋಗ್ತಾನೆ, ಚಪ್ಪಲಿ ಹಾಕಿಕೊಂಡು ಹೋಗೋನು ಪಾಠ ಹೋಗ್ತಾನೆ. ಅಂದ್ರೆ ಬರೀ ಕಾಲಲ್ಲಿ ಹೋಗೋನು ಅಂದ್ರೆ ಅಲ್ಲಿ ಬೇರೆಲ್ಲ ಅರ್ದಿರ್ತವೆ, ಬೇಸಾಯ ಮಾಡಿ ಮಾಡಿ ಅರ್ದಿರ್ತವೆ. ಅದು ತಿರು ಮತ್ತೆ ಬೆಳ್ಕೊಂಡು ಮತ್ತೆ ಅದು ಫಸಲು ಇದಾಗುವಷ್ಟೊತ್ತಿಗೆ ಲೇಟ್ ಆಗ್ಬಿಡುತ್ತೆ. ಅದೇ ಚಪ್ಪಲಿ ಹಾಕಿಕೊಂಡು ಅಂದ್ರೆ ಬೇಸಾಯನೇ ಇಲ್ಲದೆ 0 ಕಲ್ಟಿವೇಷನ್. ಅಂತಹ ಒಂದು ಇದ್ದಾಗ ಯಾವುದೇ ಗಿಡಕ್ಕೆ ತೊಂದರೆ ಆಗಲ್ಲ, ಹಾನಿ ಆಗಲ್ಲ, ಅದು ಫಸ್ಟ್ ಕ್ಲಾಸ್ ಬೇರ್ ಬಿಟ್ಕೊಂಡು ಸುಖವಾಗಿ ಬಹಳ ಚೆನ್ನಾಗಿ ಬೆಳೀತಾ ಇರುತ್ತೆ. ನಾವು ಅಡಿಕೆ ಗಿಡಗಳನ್ನ ಮಾತಾಡಿಸ್ತೀವಿ ನಾವು, ಅವು ಏನೋ ಒಂಥರ ಟಾಟಾ ಮಾಡ್ತವೇನೋ ಅನ್ನೋ ರೀತಿಯಲ್ಲಿ ವಾಸವಾಗ್ತಾ ಇರುತ್ತೆ. ಅಷ್ಟು ನಮ್ಗೆ ಅದ್ಭುತವಾದ ವ್ಯವಸಾಯದಲ್ಲಿ ತುಂಬಾ ನಮಗೆ ಖುಷಿ ಅನ್ಸುತ್ತೆ ಹೊಲಗಳಿಗೆ ಹೋಗ್ಬಿಟ್ರೆ. ಜೀವಾಮೃತ ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ಜೀವಾಮೃತ ಅಂತಂದ್ರೆ ಅಡಿಕೆ ಬೆಳೆಗೆ ಅಷ್ಟೇನೆ ಕೊಡೋದ ನೀವು? ಜೀವಾಮೃತ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಇದ್ಬಿಟ್ರೆ ಶೇಂಗಾಕ್ಕೆ ಮತ್ತೆ ಭತ್ತಕ್ಕೆ ಎಲ್ಲ ತಗೊಂಡೋಗಿ ಚೆಲ್ಕೊಂಬಂದ್ಬಿಡ್ತೀನಿ. ಯೂರಿಯಾ ಉಗ್ತಾರಲ್ಲ ಆ ಟೈಪ್ ಎಲ್ಲ ಇದರಲ್ಲಿ ಒಂದು ಜಗ್ಗಲ್ಲಿ ಎಲ್ಲ ಚೆಲ್ಕೊಂಬಂದ್ಬಿಡ್ತೀನಿ ಬಕೆಟ್ ಇಟ್ಕೊಂಡು. ಹಂಗಾಗಿ ಅದು ಜೀವಾಮೃತ ಒಳ್ಳೆ ಬೆಳೆ ಆಗ್ತಾ ಇರುತ್ತೆ ಸರ್ ತುಂಬಾ. ಅವತ್ತು ಸಿರಿಧಾನ್ಯ ಊಟ ಮಾಡೋರು ಏನ್ ಮಾಡ್ತೀವಿ ಸರ್, 1 ಕ್ವಿಂಟಲ್ ಭತ್ತ ಆಗ್ಲಿ ಯಾವುದೇ ಆಗ್ಲಿ ಒಬ್ಬನೇ ಹೊತ್ಕೊಂಡು ಹೋಗೋನು. ಇವತ್ತು 25 ಕೆಜಿ ಬ್ಯಾಗ್ ತರಕ್ ಆಗೋದು ಕಷ್ಟ ಆಗ್ಬಿಟ್ಟಿದ್ಯ. ಯಾಕೆಂದ್ರೆ ಹಂಗೆ ಸಿರಿಧಾನ್ಯವನ್ನ ನಾವು ಯಾವಾಗ ಕೈ ಬಿಟ್ಟವೋ ಅವತ್ತಿನಿಂದ ಮನುಷ್ಯನ ಶಕ್ತಿ ಅಳಿಸ್ತಾ ಬಂದ್ಬಿಡ್ತೇವ, ಕಾಯಿಲೆಗಳು ಜಾಸ್ತಿ ಆಗ್ತಾ ಬಂದು ಅಳಿಸ್ತಾ ಬಂತು, ತುಂಬಾ ಇದಾಗ್ಬಿಡ್ತು ಸರ್. ಒಟ್ಟಾರೆ ನಿಮಗೆ ಸಿರಿಧಾನ್ಯಗಳಲ್ಲಿ ಸಾಕಷ್ಟು ಆದಾಯ ತಂದ್ಕೊಡುವಂತಹ ವಸ್ತು ಬೆಳೆ ಬೆಳೀತಾ ಇದ್ರೆ ನೀವು? ನಾವು ಆದಾಯಕ್ಕಿಂತ ಮೇನ್ ಏನಪ್ಪ ಅಂದ್ರೆ ನಾವು ಊಟ ಮಾಡ್ತೀವಿ, ಮನೆಯಲ್ಲೆಲ್ಲ ಆರೋಗ್ಯವಿರ್ತೀವಿ, ಆಮೇಲೆ ಅದು ಉಳ್ಕೊಂಡಿದ್ದು ನಾವು ಬೇರೆ ಮಾಡ್ತೀವಿ, ಒಳ್ಳೆ ಆದಾಯನೂ ಸಿಗುತ್ತೆ ಸರ್. ಯಾಕಂದ್ರೆ ಒಂದ್ಸಾರಿ ಜಿನ್ ಹಾಕ್ಸಂಬಂದ್ರೆ ಕನಿಷ್ಠ ಅಂದ್ರೆ 10,000 ರೂಪಾಯಿ ಆದಾಯ ಬರುತ್ತೆ. ಯಾಕೆಂದ್ರೆ ಒಂದು ಕ್ವಿಂಟಲ್ ನಾವು ಜಿನ್ ಹಾಕ್ಸಿ 3 ಸೇರಿದ್ರೆ 1.5 ಕ್ವಿಂಟಲ್ ಆಗುತ್ತೆ, ಒಂದು 100 ರೂಪಾಯಿ ಕೆಜಿ ಹೋದ್ರು 15,000 ನಮ್ಗೆ ಆದಾಯ ಸಿಗ್ತಾ ಇರುತ್ತೆ. ಈಗ ಸಾಕಷ್ಟು ನೀವು ಒಳ್ಳೆಯ ಒಂದು ಭತ್ತದ ತಳಿಯನ್ನ ನೀವೇ ಸಾವಯವ ಕೃಷಿಯಲ್ಲಿ ಬೆಳೆದು ಬಳಸ್ತಾ ಇದ್ರೆ ಊಟಕ್ಕೆ, ಈಗ ಸಿರಿಧಾನ್ಯಗಳನ್ನ ಸೇವನೆ ಮಾಡ್ತಾ ಇದ್ರ, ನಿಮ್ಮ ಆರೋಗ್ಯದಲ್ಲಿ ಏನ್ ಬದಲಾವಣೆ ಕಂಡಿದ್ರೆ? ಆರೋಗ್ಯದಲ್ಲಿ ತುಂಬಾ ಅದ್ಭುತವಾದ ಆರೋಗ್ಯ ಸಿಗುತ್ತೆ ಸರ್. ಯಾಕೆಂದ್ರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ 1-2 ಗ್ಲಾಸ್ ನೀರು ಕುಡಿತೀವಿ, ಅದು ಅಭ್ಯಾಸ ನಮಗೆ. ಅದಾದ್ಮೇಲೆ ನಾವು ಸಿರಿಧಾನ್ಯದಿಂದ ಮಾಡಿರ್ತಕ್ಕಂತ ರಾಗಿಯಿಂದ ಮಾಡಿರ್ತಕ್ಕಂತ ಒಂದು ಸರಿ ಮಾಡ್ಕೊಂಡು ಕುಡಿತೀವಿ ಸರ್. ರಾಗಿ ಮಾಲ್ಟ್ ಅಂತ ಅದಕ್ಕೇನಾದ್ರೂ ಬೆಲ್ಲ ಇಕ್ಕೊಂಡು ಬೆಲ್ಲ ಸಾವಯವ ಕೃಷಿ ಬೆಲ್ಲವನ್ನ ತರಿಸಿಟ್ಟಿರ್ತೀವಿ ಸರ್. ಆ ಬೆಲ್ಲ ಹಾಕಿ ರಾಗಿ ಮಾಲ್ಟ್ ಅನ್ನ ತಯಾರು ಮಾಡಿ ನಮ್ಮ ಮನೇಲಿ ಕೊಡ್ತಾರೆ, ರಾಗಿ ಮಾಲ್ಟ್ ಯೂಸ್ ಮಾಡ್ತಾ ಇರ್ತೀವಿ. ಈಗ ಮುದ್ದೆ ರಾಗಿಯಲ್ಲಿ ಮಾಡಬಹುದು ನಾವು, ರೊಟ್ಟಿ ಇದೆಲ್ಲ ಅದರಲ್ಲಿ ಮಾಡ್ತೀರಾ? ರಾಗಿ ರೊಟ್ಟಿ ಎಲ್ಲ ಮಾಡ್ತೀವಿ ಸರ್, ತಪ್ಪಲೆ ರೊಟ್ಟಿ, ರಾಗಿ ರೊಟ್ಟಿ, ರಾಗಿ ಮುದ್ದೆ, ರಾಗಿ ಇದರಿಂದ ಎಲ್ಲ ಮಾಡ್ತಾ ಇರ್ತೀವಿ ಸರ್. ಆದಷ್ಟು ನೀವು ಇಡ್ಲಿ ಪಡ್ಡು ದೋಸೆ ಇದರಿಂದ ದೂರ ಇದ್ದೀರಾ? ಅಲ್ಲ, ಇಡ್ಲಿ ಪಡ್ಡು ದೋಸೆ ಸಿರಿಧಾನ್ಯದಿಂದ ಮಾಡಬಹುದು. ಅಲ್ಲ, ಈ ನೆಲ್ಲಕ್ಕಿಯಿಂದ ಮಾಡ್ತಕ್ಕಂತ? ನೆಲ್ಲಕ್ಕಿಯಿಂದ ಇಲ್ಲ ಸರ್, ನೆಲ್ಲಕ್ಕಿಯಿಂದ ಇಲ್ಲ, ಎಲ್ಲ ದೂರ ಇದೀವಿ ನಾವು, ರಾಗಿ ಹೆಚ್ಚು ಉಪಯೋಗಿಸ್ತಾ ಇರ್ತೀವಿ. ಈಗ ಈ ಒಂದು ಸಿರಿಧಾನ್ಯಗಳಲ್ಲಿ ಈಗ ಇಡ್ಲಿ ದೋಸೆ ಇವೆಲ್ಲ ಮಾಡಬಹುದಲ್ವಾ? ಮಾಡಬಹುದು ಸರ್, ಫಡ್ ಮಾಡಬಹುದು, ಇಡ್ಲಿ ಮಾಡಬಹುದು, ದೋಸೆ ಮಾಡಬಹುದು. ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಮಿಕ್ಸಿಗೆ ಹಾಕ್ಬಿಟ್ರೆ ಫಸ್ಟ್ ಕ್ಲಾಸ್ ಮಸಾಲೆ ದೋಸೆ ಆಗುತ್ತೆ. ಅದು 3 ಅಕ್ಕಿ ಮಿಕ್ಸ್ ಮಾಡಿದ ಇನ್ನೂ ಟೇಸ್ಟ್ ಇರುತ್ತೆ, ಅಷ್ಟಿಷ್ಟು ಟೇಸ್ಟ್ ಇರಲ್ಲ. ನಾವು ಈ ಆಹಾರ ಹೆಂಗೆ ಊಟ ಮಾಡ್ತೀವಪ್ಪ ಅನ್ನೋ ಒಂದು ಅದ್ಭುತವಾದ ಟೇಸ್ಟ್ ಕೊಡ್ತಾ ಇರುತ್ತೆ. ಒಳ್ಳೇದು ಕೃಷ್ಣಪ್ಪ ಅವರ, ಇಲ್ಲಿ ತನಕ ತಮ್ಮ ಒಂದು ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ನಮ್ಮ ಕೃಷಿಕರೊಂದಿಗೆ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಮಗ್ರ ಕೃಷಿ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ರಂಗೇನಹಳ್ಳಿಯ ಪ್ರಗತಿಪರ ಕೃಷಿಕ ಕೆ ಕೃಷ್ಣಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ಚಿತ್ರದುರ್ಗದ ಕೊಲ್ಲಾಪುರ ಶ್ರೀ ಮಹಾಲಕ್ಷ್ಮಿ ದೇವಾಲಯ ಸೇವಾ ಟ್ರಸ್ಟ್ ಅವರಿಂದ ಸರ್ವರಿಗೂ ಗಾಂಧಿ ಜಯಂತಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ಅಕ್ಟೋಬರ್ 3ನೇ ತಾರೀಕು ಗುರುವಾರದಿಂದ 12ನೇ ತಾರೀಕು ಶನಿವಾರದವರೆಗೆ ಕೆಳಗೋಟೆಯ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ದಸರಾ ಹಬ್ಬದ ವಿಶೇಷ ಪೂಜಾ ಮಹೋತ್ಸವ. ಶ್ರೀ ಮಹಾಲಕ್ಷ್ಮಿ ದೇವಿಗೆ ಪ್ರತಿದಿನ ನವದುರ್ಗೆಯರ ಅಲಂಕಾರ, ಕುಂಕುಮಾರ್ಚನೆ, ಅಷ್ಟೋತ್ತರ, ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗವಿರುತ್ತದೆ. 12ನೇ ತಾರೀಕು ಶನಿವಾರ ಸಂಜೆ 4 ಗಂಟೆಯಿಂದ ತುರುವನೂರು ರಸ್ತೆಯಲ್ಲಿರುವ ಬನ್ನಿ ಮಂಟಪಕ್ಕೆ ದೇವಿಯ ಅದ್ದೂರಿ ಮೆರವಣಿಗೆ ಹೊರಡಲಿದೆ. ಬೆಳಗ್ಗೆ ಹಾಗೂ ಸಂಜೆ ಮಾತ್ರ ನಿಂಬೆಹಣ್ಣಿನ ಆರತಿ ಮಾಡಬೇಕಾಗಿ ಭಕ್ತರಲ್ಲಿ ವಿನಂತಿ. ದೇವಸ್ಥಾನದ ದಸರಾ ವಿಶೇಷ ಪೂಜಾ ಕೈಂಕರ್ಯಗಳಿಗೆ ಸರ್ವರಿಗೂ ಆದರದ ಸ್ವಾಗತ ಕೋರುತ್ತಾರೆ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಸೇವಾ ಟ್ರಸ್ಟ್ ಚಿತ್ರದುರ್ಗ. ಈಗ ಮಾರುಕಟ್ಟೆ ಧಾರಣೆ. ಕಟ್ಟೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ನೆಲಗಡಲೆ ಶೇಂಗಾ ನಾಟಿ ಕ್ವಿಂಟಾಲ್ಗೆ ಕನಿಷ್ಠ 2,069 ರೂಪಾಯಿಂದ ಗರಿಷ್ಠ 7,209 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 6,819 ರೂಪಾಯಿಗಳು. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ. ಹತ್ತಿ DCH ಕ್ವಿಂಟಾಲ್ಗೆ ಕನಿಷ್ಠ 2,269 ರೂಪಾಯಿಂದ ಗರಿಷ್ಠ 11,716 ರೂಪಾಯಿಗಳು. ತಿಪಟೂರಿನ ಮಾರುಕಟ್ಟೆ ಧಾರಣೆ. ಕೊಬ್ಬರಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 15,700 ರೂಪಾಯಿಗಳು. ದಾವಣಗೆರೆಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಸೇಬು ಕ್ವಿಂಟಾಲ್ಗೆ ಕನಿಷ್ಠ 8,000 ರೂಪಾಯಿಂದ ಗರಿಷ್ಠ 9,000 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 22,000 ರೂಪಾಯಿಂದ ಗರಿಷ್ಠ 52,000 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,600 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ಹುರುಳಿಕಾಯಿ ಬೀನ್ಸ್ ಓಲ್ ಕ್ವಿಂಟಾಲ್ಗೆ ಕನಿಷ್ಠ 2,400 ರೂಪಾಯಿಂದ ಗರಿಷ್ಠ 3,500 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಂದ ಗರಿಷ್ಠ 2,800 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,400 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 800 ರೂಪಾಯಿಂದ ಗರಿಷ್ಠ 1,600 ರೂಪಾಯಿಗಳು. ಬದನೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 800 ರೂಪಾಯಿಂದ ಗರಿಷ್ಠ 1,600 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಂದ ಗರಿಷ್ಠ 8,800 ರೂಪಾಯಿಗಳು. ಎಲೆಕೋಸು ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಂದ ಗರಿಷ್ಠ 1,800 ರೂಪಾಯಿಗಳು. ದಪ್ಪ ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಂದ ಗರಿಷ್ಠ 4,800 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ಹೂಕೋಸು ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಂದ ಗರಿಷ್ಠ 2,500 ರೂಪಾಯಿಗಳು. ಸೌತೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,800 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಂದ ಗರಿಷ್ಠ 2,600 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ ಗರಿಷ್ಠ 3,500 ರೂಪಾಯಿಗಳು. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 3,010 ರೂಪಾಯಿಂದ ಗರಿಷ್ಠ 6,429 ರೂಪಾಯಿಗಳು. ನವಿಲುಕೋಸು ಕ್ವಿಂಟಾಲ್ಗೆ ಕನಿಷ್ಠ 2,200 ರೂಪಾಯಿಂದ ಗರಿಷ್ಠ 2,800 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,600 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ನಿಂಬೆಹಣ್ಣು ಕ್ವಿಂಟಾಲ್ಗೆ ಕನಿಷ್ಠ 1,600 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,332 ರೂಪಾಯಿಂದ ಗರಿಷ್ಠ 2,492 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,332 ರೂಪಾಯಿಂದ ಗರಿಷ್ಠ 2,479 ರೂಪಾಯಿಗಳು. ಮೂಸಂಬಿ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಂದ ಗರಿಷ್ಠ 4,600 ರೂಪಾಯಿಗಳು. ಈರುಳ್ಳಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಂದ ಗರಿಷ್ಠ 5,100 ರೂಪಾಯಿಗಳು. ಕಿತ್ತಳೆ ಕ್ವಿಂಟಾಲ್ಗೆ ಕನಿಷ್ಠ 3,800 ರೂಪಾಯಿಂದ ಗರಿಷ್ಠ 4,500 ರೂಪಾಯಿಗಳು. ಭತ್ತ ಸಾಧಾರಣ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಂದ ಗರಿಷ್ಠ 2,500 ರೂಪಾಯಿಗಳು. ಅನಾನಸ್ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,500 ರೂಪಾಯಿಗಳು. ದಾಳಿಂಬೆ ಕ್ವಿಂಟಾಲ್ಗೆ ಕನಿಷ್ಠ 4,000 ರೂಪಾಯಿಂದ ಗರಿಷ್ಠ 4,500 ರೂಪಾಯಿಗಳು. ಆಲೂಗೆಡ್ಡೆ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಂದ ಗರಿಷ್ಠ 2,200 ರೂಪಾಯಿಗಳು. ಮೂಲಂಗಿ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,800 ರೂಪಾಯಿಂದ ಗರಿಷ್ಠ 3,500 ರೂಪಾಯಿಗಳು. ಅಕ್ಕಿ ಮಧ್ಯಮ ಕ್ವಿಂಟಾಲ್ಗೆ ಕನಿಷ್ಠ 2,900 ರೂಪಾಯಿಂದ ಗರಿಷ್ಠ 3,600 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ ಗರಿಷ್ಠ 3,500 ರೂಪಾಯಿಗಳು. ಸೀಮೆ ಬದನೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಂದ ಗರಿಷ್ಠ 2,800 ರೂಪಾಯಿಗಳು. ಸುವರ್ಣಗೆಡ್ಡೆ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,600 ರೂಪಾಯಿಗಳು. ಸಿಹಿ ಕುಂಬಳಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿಂದ ಗರಿಷ್ಠ 1,500 ರೂಪಾಯಿಗಳು. ತೊಂಡೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿಂದ ಗರಿಷ್ಠ 3,800 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಲ್ಗೆ ಕನಿಷ್ಠ 2,000 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ಬಳ್ಳಾರಿಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,786 ರೂಪಾಯಿಂದ ಗರಿಷ್ಠ 2,489 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,852 ರೂಪಾಯಿಂದ ಗರಿಷ್ಠ 2,352 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,769 ರೂಪಾಯಿಂದ ಗರಿಷ್ಠ 2,427 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2,569 ರೂಪಾಯಿಂದ ಗರಿಷ್ಠ 3,272 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ ಕ್ವಿಂಟಾಲ್ಗೆ ಕನಿಷ್ಠ 4,800 ರೂಪಾಯಿಂದ ಗರಿಷ್ಠ 6,050 ರೂಪಾಯಿಗಳು. ರಾಣೇಬೆನ್ನೂರಿನ ಮಾರುಕಟ್ಟೆ ಧಾರಣೆಯಾಗಿದೆ. ಹಾಗಲಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,000 ರೂಪಾಯಿಂದ 2,600 ರೂಪಾಯಿಂದ ಗರಿಷ್ಠ 3,300 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ ಗರಿಷ್ಠ 3,000 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2,500 ರೂಪಾಯಿಂದ ಗರಿಷ್ಠ 3,200 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಾಲ್ಗೆ ಕನಿಷ್ಠ 2,400 ರೂಪಾಯಿಂದ ಗರಿಷ್ಠ 3,200 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2,330 ರೂಪಾಯಿಗಳು. ಹೊನ್ನಾಳಿಯ ಮಾರುಕಟ್ಟೆ ಧಾರಣೆ. ಎಲೆಕೋಸು ಕ್ವಿಂಟಾಲ್ಗೆ ಕನಿಷ್ಠ 800 ರೂಪಾಯಿಂದ ಗರಿಷ್ಠ 1,400 ರೂಪಾಯಿಗಳು. ಅಲಸಂದೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಂದ ಗರಿಷ್ಠ 2,400 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,800 ರೂಪಾಯಿಂದ ಗರಿಷ್ಠ 2,000 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2,350 ರೂಪಾಯಿಂದ ಗರಿಷ್ಠ 2,600 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಅಸಾಧಾರಣ ಶ್ರೇಣಿಯ ಫ್ಯಾಬ್ರಿಕ್ಸ್, ರೆಡಿಮೇಡ್ ಮತ್ತು ವಿಶೇಷ ವಿನ್ಯಾಸದ ಟೈಲರಿಂಗ್ ಸೇವೆಗಳು ಇದೀಗ ನಿಮ್ಮ ಚಿತ್ರದುರ್ಗದಲ್ಲಿ ನವನೂತನವಾಗಿ ಆರಂಭವಾಗಿರುವ ದಿ ರೇಮಂಡ್ ಶಾಪ್. ಬನ್ನಿ ಅನ್ವೇಷಿಸಿ ನವಮನ್ವಂತರದ ಫ್ಯಾಷನ್ಗಾಗಿ, ಹೊಸ ಜಗತ್ತಿನ ಶಾಪಿಂಗ್ ಅನುಭವಕ್ಕಾಗಿ ಚಿತ್ರದುರ್ಗದಲ್ಲಿಯೇ ಪ್ರಥಮ ಬಾರಿಗೆ ನವನೂತನ ದಿ ರೇಮಂಡ್ ಶಾಪ್. ಒಮ್ಮೆ ಭೇಟಿ ಕೊಡಿ, ಸಂಭ್ರಮ ನಿಮ್ಮದಾಗಿಸಿಕೊಳ್ಳಿ. ಸ್ಥಳ ಪಿಬಿ ರೋಡ್, ಕಪೂರ್ ಟವರ್, ಚಿತ್ರದುರ್ಗ. ಕರೆ ಮಾಡಿ 9880684067. ಈಗ ಹವಾಮಾನ ವರದಿ. ನೈಋತ್ಯ ಮಾನ್ಸೂನ್ ಕರಾವಳಿ ಕರ್ನಾಟಕದ ಮೇಲೆ ಸಾಮಾನ್ಯವಾಗಿತ್ತು ಮತ್ತು ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹಲವು ಸ್ಥಳಗಳಲ್ಲಿ ಮತ್ತು ದಕ್ಷಿಣ ಒಳನಾಡಲ್ಲಿ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡು ಮೇಲೆ ಒಂದೆರಡು ಕಡೆಗಳಲ್ಲಿ ಮಳೆಯೂ ಸಂಭವಿಸಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾದ ಭಾರೀ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ಸಾಧಾರಣ ಮಳೆಯಾಗುವ ಸಂಭವವಿದೆ. ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡು ಉಳಿದ ಜಿಲ್ಲೆಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಪ್ರತ್ಯೇಕ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ಸಾಧಾರಣ ಮಳೆಯಾಗುವ ಸಂಭವವಿದೆ. ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಹಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹಲವೆಡೆ ಸಾಧಾರಣ ಮಳೆಯಾಗುವ ಸಂಭವವಿದೆ. ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಹಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರುತ್ತದೆ. ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 30 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹವಾಮಾನ ವರದಿ ಕೇಳಿದಿರಿ. ಕೇಳಿ ರೈತರಿಗೆ ಸಲಹೆ. ರೈತರು ಕೀಟನಾಶಕಗಳನ್ನು ಬಳಸುವಾಗ ಸುರಕ್ಷಿತ ಕ್ರಮಗಳನ್ನು ಅಳವಡಿಸಿಕೊಂಡು ಬಳಕೆ ಮಾಡಬೇಕು. ಕೀಟನಾಶಕಗಳು ವಿಷಕಾರಿ ರಾಸಾಯನಿಕಗಳಾಗಿದ್ದು ಕೀಟಪೀಡೆಗಳಿಗೆ ಅಷ್ಟೇ ಅಲ್ಲದೆ ಇತರ ಉಪಯುಕ್ತ ಕೀಟಗಳಿಗೂ, ಪಕ್ಷಿ ಪ್ರಾಣಿಗಳಿಗೂ, ಜಾನುವಾರುಗಳಿಗೂ